ವಾವ್, ಹೊಸ ಫ್ರಿಡ್ಜ್, ಹೊಸ ಡಿಶ್ ವಾಷರ್, ಹೊಸ ಸ್ಮಾರ್ಟ್ ಫೋನ್, ಹೊಸ ಎಸಿ, ಹೊಸ ಎಲ್ಇಡಿ ಟಿವಿ ಕೂಡ. ಏನು, ನೀವಿಬ್ರು ಲಾಟ್ರಿ ಗೆದ್ಬಿಟ್ರಾ? ಏನ್ ಕತೆ? ಅಯ್ಯೋ ಇಲ್ಲ ಇಲ್ಲ, ಹರ್ಷೋತ್ಸವಕ್ಕೆ ಹೋಗಿದ್ವಿ ಅಷ್ಟೇ. ಮತ್ತೆ ಅಪ್ಗ್ರೇಡ್ ಮಾಡೋಣ ಅನ್ಕೊಂಡ್ವಿ. ಆಕರ್ಷಕ ಆಫರ್ಸ್, ಕ್ಯಾಶ್ ಬ್ಯಾಕ್, ಗಿಫ್ಟ್ಸ್, ಆನ್ ಸ್ಪಾಟ್ ಫೈನಾನ್ಸಿಂಗ್ ಮತ್ತು ಇಎಂಐಸ್. ನಮ್ಗೆ ಇಷ್ಟ ಇರೋ ಪ್ರಾಡಕ್ಟ್ ಕೊಂಡ್ಕೊಳ್ಳೋದು ತುಂಬಾನೇ ಈಸಿ. ಹರ್ಷೋತ್ಸವ ದ ವರ್ಲ್ಡ್ ಕ್ಲಾಸ್ ಶಾಪಿಂಗ್ ಫೆಸ್ಟಿವಲ್ ಈಗ ಶುರುವಾಗಿದೆ. ಬಹಳಷ್ಟು ಪ್ರಾಡಕ್ಟ್ಸ್ ಮತ್ತು ಬ್ರ್ಯಾಂಡ್ಸ್ ಗಳಿಂದ ಆಯ್ಕೆ ಮಾಡಿ. ವಿಸಿಟ್ ಹರ್ಷ ನೌ. ಬನ್ರಿ ಹರ್ಷೋತ್ಸವ ಹೋಗಿ ನಮ್ಮ ಮನೆನೂ ಟ್ರಾನ್ಸ್ಫಾರ್ಮ್ ಮಾಡೋಣ. ಗ್ರಾಮಾಭಿವೃದ್ಧಿ ಮತ್ತು ಗ್ರಾಮ ಪಂಚಾಯತ್ ಈ ಕುರಿತು ಕಡೇ ಶಿವಾಲಯ ಗ್ರಾಮದ ಭಾರತಿ ಎಸ್ ರಾವ್ ಅವರೊಂದಿಗೆ ನಡೆಸಿರುವ ಸಂದರ್ಶನವನ್ನ ಕೇಳೋಣ. ಭಾರತಿ ಎಸ್ ರಾವ್ ಅವರೇ ನಮಸ್ಕಾರ. ನಮಸ್ಕಾರ. ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತ್ನ ಪಾತ್ರ ಏನು? ಗ್ರಾಮ ಪಂಚಾಯತಿಗೆ ತುಂಬ ವರ್ಕ್ ಇದೆ ಸರ್. ಪ್ರತಿಯೊಬ್ಬರದು ಸಮಸ್ಯೆಗಳಿರ್ತದೆ. ನೀರಿನ ಸಮಸ್ಯೆ ಇರ್ತದೆ, ರೋಡಿನ ಸಮಸ್ಯೆ ಇರ್ತದೆ, ಮತ್ತೆ ಬಸವಸತಿ, ಇಂದಿರಾವಾಸ್ ಮನೆಗಳೆಲ್ಲ ಕೇಳ್ತಾ ಇರ್ತಾರೆ. ಕೆಲವರಿಗೆ ಸಿಗ್ತದೆ, ಕೆಲವರಿಗೆ ಸಿಗುದಿಲ್ಲ. ಹಾಗೆ ಸಿಕ್ಕಿದವರು ಕೆಲವು ಕಟ್ಟದೆ ಇದ್ರೂ ಸಮಸ್ಯೆ ಆಗ್ತದೆ, ಅದನ್ನು ಪುನಃ ಕಟ್ಟಿಸಬೇಕಾಗ್ತದೆ. ಆದರೆ ಈಗ ನೀರು ಮಾತ್ರ ತುಂಬಾ ಬಹುಗ್ರಾಮ ಯೋಜನೆ ನೀರಿನ ವ್ಯವಸ್ಥೆ ಆದ ಕಾರಣ ಈಗ ಪ್ರತಿಯೊಬ್ಬರಿಗೆ ನೀರಿನ ವ್ಯವಸ್ಥೆ ಒಂದಾಗಿದೆ. ಹಾಗೆ ಈಗ ರೋಡ್ಗಳೆಲ್ಲ ಇದು ಕಾಂಕ್ರೀಟ್ ರೋಡ್ ಆಗಿ ಸಾಧಾರಣ ಮುಕ್ಕಾಲಂಶ ಗ್ರಾಮ ಪಂಚಾಯತ್ ನಮ್ದು ಕಡೇಶ್ವರದಲ್ಲಿ ಆಗಿದೆ. ಈಗ ಕೆಲವು ಕಡೆ ಕೆಲವು ಸ್ವಲ್ಪ ಬಾಕಿ ಆಗಿದೆ. ಹಾಗೆ ಪುಷ್ಪ ರಸ್ತೆಯ ಬಗ್ಗೆ ಮಾತನಾಡುವಾಗ ಹೇಳುವಂತಹದ್ದು ಈ ಇತ್ತೀಚೆಗೆ ಬಂದಿರುವಂತಹದ್ದು ಈ ಕಾಂಕ್ರೀಟ್ ರೋಡ್ಗಳು, ಮೊದಲೆಲ್ಲ ಡ್ಯಾಮರ್ ಹಾಕಿ ಮಾಡ್ತಾ ಇದ್ರು. ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಯಾವ್ದು ಒಳ್ಳೇದು? ಕಾಂಕ್ರೀಟ್ ರೋಡ್ ಆದ್ರೆ ಸಹ ಈಗ ಒಡ್ದೆಲ್ಲ ಭಾಗ ಆಗ್ತದೆ ಅಲ್ಲಲ್ಲಿ ಕೆಲವು ಕಡೆ, ಅದಕ್ಕಿಂತ ಮೊದ್ಲಿದೆ ಒಳ್ಳೇದಂತ ಕಾಣ್ತದೆ ನನ್ನ ಅನಿಸಿಕೆ. ಹಾಗೆ ಅಂದ್ರೆ ಕೆಲವು ಅಂದ್ರೆ ಈಗ ವರ್ಕ್ ಮಾಡುದ್ರಲ್ಲಿ ಇರ್ತದೆ, ಕೆಲವು ಸಿಮೆಂಟ್ ಹಾಕುದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸಹ ರೋಡ್ ಹಾಳದ್ದು ಇದೆ, ಕೆಲವು ಒಳ್ಳೆದಿದ್ದದ್ದು ಸಹ ಇದೆ. ಈಗ ಎಷ್ಟೋ ರಸ್ತೆಗಳಲ್ಲಿ ನೀರು ಹೋಗ್ಲಿಕ್ಕೂ ಒಂದು ಸರಿಯಾದಂತಹ ವ್ಯವಸ್ಥೆ ಇರುವುದಿಲ್ಲ, ಅಥವಾ ಮರದ ಅಡಿಯಲ್ಲಿರುವಂತಹ ಒಂದು ರಸ್ತೆಯಲ್ಲಿ ಬೇಗ ಹಾಳಾಗುವಂತಹ ಒಂದು ಸಮಸ್ಯೆ ಬರುತ್ತದೆ. ಇದರ ನಿರ್ವಹಣೆ ಎಲ್ಲ ಹೇಗೆ? ಅದಂದ್ರೆ ಕೆಲವು ಕಡೆ ಈಗ ಇದು ಸಿಮೆಂಟ್ ಇದೆ ಇದು ಕೊಡ್ತಾರೆ ನೀರು ಹೋಗ್ಲಿಕ್ಕೆ ಕಣಿ ಹಾಗೆ, ಅದು ಕೊಡ್ಲಿಲ್ಲ ಅಂತ ಕೆಲವು ಮರದ ಅಡಿಯಲ್ಲೆಲ್ಲ ಆದ್ರೆ ಸ್ವಲ್ಪ ತುಂಬಾ ಕಡೆ ಹಾಳದ್ದು ಸಹ ಇದೆ. ಅದ್ರ ಇದೇನು ಮಾಡ್ತಾ ಇರ್ಲಿಲ್ಲ. ಈಗ ಅಂದ್ರೆ ಅದೇ ಈಗ ಕಾಂಕ್ರೀಟ್ ರೋಡ್ ಆದ್ರೆ ಅಲ್ಲಿ ಪುನಃ ಪ್ಯಾಚ್ ವರ್ಕ್ ಮಾಡ್ತಾ ಇರ್ತಾರೆ ಅಷ್ಟೇ. ಕೆಲವು ಕಡೆ ಕಣಿ ಎಲ್ಲ ಮಾಡಿ ನೀರು ಕೊಡ್ತಾ ಇದ್ದಾರೆ, ಮತ್ತೆ ಪಂಚಾಯತ್ ಲೆಕ್ಕದಲ್ಲಿ ಒಂದು ವರ್ಷದಲ್ಲಿ 2 ಸಲ ಕಣಿ ರಿಪೇರಿ ಎಲ್ಲ ಮಾಡ್ತಾರೆ. ಕುಡಿಯುವ ನೀರಿನ ವ್ಯವಸ್ಥೆಗೆ ಬಂದಾಗ ಮೊದಲ ಆದ್ಯತೆ ಕೊಡುವಂತಹದ್ದು ಬೋರ್ವೆಲ್ಗೆ, ಅದರ ಬದಲಿಗೆ ಇರುವಂತಹ ಒಂದು ಕೆರೆಯೋ ಅಥವಾ ಬಾವಿಯೋ ಇದರ ಒಂದು ಸುಧಾರಣೆ ಮಾಡುವಂತಹ ಒಂದು ಪ್ರಯತ್ನ ಯಾಕೆ ಆಗುದಿಲ್ಲ? ಅಂದ್ರೆ ರೆಕಾರ್ಡ್ ಇರುವಂತ ಜಾಗದಕ್ಕೆ ಕೆರೆ ರಿಪೇರಿ ಮಾಡುವಂತದ್ದು ಈಗ ಉದ್ಯೋಗ ಖಾತ್ರಿಯಲ್ಲಿ ಎಲ್ಲ ಅದ್ರ ವರ್ಕ್ ಮಾಡಬಹುದು, ಅಥವಾ ಈಗ ತೆರೆದ ಬಾವಿ ಮಾಡುವಂತದ್ದು ವರ್ಕ್ ಕೊಡ್ತಾ ಇದ್ದಾರೆ. ಅಂದ್ರೆ ರೆಕಾರ್ಡ್ ಇರ್ಬೇಕು ಜಾಗ ಅವರಿಗೆ ಇಷ್ಟು ಅಂತೇಳಿ, ಅದು ಇಲ್ಲದವರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಹಾಗೆ ಈಗ ಹೆಚ್ಚಿನವರಿಗೆ ಉದ್ಯೋಗ ಖಾತ್ರಿ ಮುಖಾಂತರ ಹೆಚ್ಚು ಬಾವಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ವ್ಯಕ್ತಿಗತವಾಗಿ ಮಾಡುವಂತಹ ಒಂದು ಕೆರೆ ಬಾವಿ ವ್ಯವಸ್ಥೆ ಆಯ್ತು. ಈಗ ಸಾರ್ವಜನಿಕವಾಗಿ ಎಲ್ಲರಿಗೂ ಕೊಡುವಂತಹ ಒಂದು ಅಥವಾ ಮನೆ ಮನೆಗೆ ಟ್ಯಾಪ್ ವಾಟರ್ ಕೊಡಬೇಕು ಅಂತಂದ್ರೆ ಇದರ ಮೂಲ ಹೇಗೆ ಅಂತ ಅಂದ್ರೆ, ಇದು ಪಂಚಾಯತ್ ಹತ್ರದಲ್ಲಿ ದೊಡ್ಡ ಟ್ಯಾಂಕಿ ಮಾಡ್ತಾರೆ, ಒಂದು 50 ಲೀಟರ್ದೆಲ್ಲ. 3-4 ಕಡೆ ಉಂಟು, 4 ವಾರ್ಡ್ ಅಲ್ಲಿ ಒಂದೊಂದು ದೊಡ್ಡ ದೊಡ್ಡ ಟ್ಯಾಂಕಿ ಮಾಡಿ ಅಲ್ಲಿಂದ ಪೈಪ್ ಲೈನ್ ಮುಖಾಂತರ ನೀರು ಮನೆ ಮನೆ ಸರಬರಾಜು ಆಗ್ತಾ ಉಂಟು. ಯಾವ ಮೂಲದಿಂದ ನೀರನ್ನು ಸಂಗ್ರಹಿಸುವುದು? ಅಂದ್ರೆ ಬೋರ್ ತಗೊಂಡಿದ್ದೇವೆ ಎಲ್ಲ ಕಡೆ, ಪಂಚಾಯತ್ ಲೆಕ್ಕದಲ್ಲಿ ಬೋರ್ ಇದೆ. ಹಾಗೆ ಮತ್ತೆ ಈಗ ಬಹುಗ್ರಾಮ ಯೋಜನೆ ಅಂದ್ರೆ ಹೊಳೆಯಿಂದ ನೇತ್ರಾವತಿಯಿಂದ ನೀರು ಬಂದು ಅಲ್ಲಿಂದ ಇದಾಗಿ ಎಲ್ಲ ಮನೆಗೆ ಬರುವಂತ ವ್ಯವಸ್ಥೆ ಆಗಿದೆ ಈಗ. ಒಂದು ಬಹುಗ್ರಾಮ ಯೋಜನೆಯಲ್ಲಿ ಎಷ್ಟು ಗ್ರಾಮ ಪಂಚಾಯತ್ಗಳು ಬರ್ತವೆ? ಬಹುಗ್ರಾಮ ಯೋಜನೆ ಅಂದ್ರೆ 4-5 ಬರ್ತದೆ. ಎಲ್ಲ ಮನೆಗಳಿಗೂ ಕೂಡ ಟ್ಯಾಪ್ನ ಕನೆಕ್ಷನ್? ಟ್ಯಾಪ್ ಕನೆಕ್ಷನ್ ಐತೆ. ಕೆಲವರು ಬೇಡ ಅಂತ ಹೇಳ್ತಾರೆ, ಆದ್ರೂ ಮಾಡ್ಲೇಬೇಕು ಅಂತ ಕಡ್ಡಾಯ ಇರ್ತದೆ. ಹಾಗೆ ಅಂದ್ರೆ ಬೋರ್ ಇದ್ದವರಿಗೆ ನಮ್ಗೆ ಬೇಡ, ಪಂಚಾಯತ್ಗೆ ನೀರ್ ಬೇಡ, ನೀರಿನ ಬಿಲ್ ಕಟ್ಟಬೇಕಲ್ಲ ಅಂತ. ಹಾಗೆ ಕೆಲವು ಈಗ ಮಾಡ್ಲೇಬೇಕು ಅಂತ ಕಡ್ಡಾಯ ಉಂಟು, ಕೆಲವು ಆಗ್ಲಿಲ್ಲ, ಕೆಲವು ಕಡೆ ಆಗ್ಬೇಕಷ್ಟೇ. ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಈಗ ಬಹುಗ್ರಾಮ ಯೋಜನೆಯಲ್ಲಿ ಪ್ರತಿ ಮನೆಗಳು ಕೂಡ ಟ್ಯಾಪ್ ವಾಟರ್ ಸಿಸ್ಟಮ್ ಇದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀರಿ, ಆ ನಿರ್ವಹಣಾ ಕ್ರಮ ಹೇಗೆ? ಅಂದ್ರೆ ಒಂದೊಂದು ವಾರ್ಡಿಗೆ ಒಬ್ಬೊಬ್ಬರನ್ನು ನೇಮಕ ಮಾಡಿರ್ತೀವಿ ನೀರ್ ಬಿಡ್ಲಿಕ್ಕೆ ಅಂತೇಳಿ, ಪಂಪ್ ಆಪರೇಟರ್ ಅಂತ. ಅವರಿಗೆ ಪೇಮೆಂಟ್ ಪಂಚಾಯತಿಯಿಂದ ಕೊಡ್ತಾರೆ. ಅವರು ಅಂದ್ರೆ ಪೈಪ್ ದುರಸ್ತಿ ಬಂದ್ರೆ ಸಹ ಅವರೇ ಮಾಡಿಸಿ ಅದ್ರ ಬಿಲ್ ಎಲ್ಲ ಇದ್ ಮಾಡ್ತಾರೆ. ಹಾಗೆ ನೀರು ಹೋಗ್ಲಿಲ್ಲ ಒಂದೊಂದು ಸಲ ಹೋಗುದಿಲ್ಲ ನೀರಿಲ್ಲ ಅಂತ ಆದ್ರೆ, ಆದ್ರೆ ನೀರು ಇರುವುದಿಲ್ಲ, ಒತ್ತಡ ಇರುವುದಿಲ್ಲ. ಹೌದು, ಆ ರೀತಿ ಆದ್ರೆ ಈಗ ಹೆಚ್ಚಿನವರಿಗೆ ನೀರೆಲ್ಲ ಆಗ್ತದೆ, ಅದನ್ನ ಕೆಲವು ಸ್ವಲ್ಪ ಹಾಳು ಮಾಡ್ತಾರೆ, ಆ ರೀತಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಈಗ ಜನರಿಗೆ ಜಾಗೃತಿ ಮೂಡಿಸುವಂತಹದ್ದು ಹೇಗೆ, ನೀರಿನ ಸದ್ಬಳಕೆ ಆಗಬಹುದು ಪೋಲ್ ಆಗಬಾರದು ಅಂತ? ಅಂದ್ರೆ ಮಾಹಿತಿ ಪಂಚಾಯತಿಗೆ ಬಂದ್ರೆ ಮಾಹಿತಿ ಕೊಡ್ತಾ ಇರ್ತಾರೆ. ನೀರಂದ್ರೆ ಬೋರು ಸುತ್ತಕ್ಕೆ ಜಲ್ಲಿ ಎಲ್ಲ ಹಾಕಿ ನೀರು ಬೋರಿಗೆ ಇಂಗಿಸುವಂತದ್ದು ಹೇಳಿಕೊಡ್ತಾರೆ. ಹಾಗೆ ಮತ್ತೆ ಮನೆಯಲ್ಲೆಲ್ಲ ನೀರು ಬೋರ್ ಎಲ್ಲ ಇದ್ರೆ ಸಹ ಹರಿದು ಹೋಗ್ಲಿಕ್ಕೆ ಬಿಡಬೇಡಿ, ಭೂಮಿ ಒಳಗೆ ಇಂಗಿಸುವ ಹಾಗೆ ಮಾಡ್ಬೇಕು. ಮತ್ತೆ ಇಂಗು ಗುಂಡಿ ಅಂತದ್ದು ಮಾಡ್ಲಿಕ್ಕೆ ಸಪೋರ್ಟ್ ಉಂಟು, ಅದು ಪಂಚಾಯತಲ್ಲಿ ಉದ್ಯೋಗ ಖಾತ್ರಿ ಮುಖಾಂತರ ಮಾಡಿಕೊಡ್ತಾರೆ. ಮತ್ತೆ ಈಗ ಒಂದು ಬಂದಿದೆ ಸೋಪ್ ಪೀಟ್ ಅಂತ, ಯಾವ ನೀರು ಸಹ ಹಟ್ಟಿದ್ದ ಅಥವಾ ಬಚ್ಚಿರ ನೀರು ಬಟ್ಟೆ ಒಗೆಯುವಂತ ನೀರು ಎಲ್ಲ ಎಲ್ಲ ಹಾಳಾಗಿ ಹೊರಗೆ ಹೋಗದಾಗೆ ಅದು ಒಂದು ಗುಂಡಿ ಮಾಡಿ ಭೂಮಿಗೆ ಇಳಿಯುವ ಹಾಗೆ ಮಾಡುವಂತದ್ದು. ಹೌದು, ಅದು ಒಂದು ಈಗ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದು ಉದ್ಯೋಗ ಖಾತ್ರಿ ಮುಖಾಂತರ ಒಂದು ಅವರಿಗೆ 17,000 ಹಣ ಕೊಡುವಂತ ವ್ಯವಸ್ಥೆ ಸಹ ಉಂಟು. ಈಗ ಅವಾಗಿಂದಲೇ ನೀವು ಹೇಳ್ತಾ ಇದ್ರಿ ಉದ್ಯೋಗ ಖಾತ್ರಿ ಯೋಜನೆ ಅಂತ, ಬಹುಶಃ ಗ್ರಾಮ ಪಂಚಾಯತ್ನ ಮೂಲಕ ಅನುಷ್ಠಾನ ಆಗುವಂತಹ ಯೋಜನೆಗಳು, ಪ್ರತಿಯೊಬ್ಬರ ಕೃಷಿ ಜಮೀನಿನಲ್ಲಿಯೂ ಕೂಡ ಒಂದು ಕೆಲಸವನ್ನು ಮಾಡಿಸುವುದಕ್ಕೆ ಅವಕಾಶ ಇರ್ತದೆ, ಸಾಮಾನ್ಯವಾಗಿ ಎಲ್ಲರಿಗೂ ಜನಸಾಮಾನ್ಯರಿಗೆ ಉಪಯೋಗ ಆಗುವ ಹಾಗೂ ಕೂಡ ಕೆಲಸವನ್ನು ಮಾಡಿಸಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿ, ಇದಕ್ಕೆ ಹೇಗೆ ಅರ್ಜಿ ಹಾಕಬೇಕು, ಹೇಗೆ ಇದರ ಒಂದು ಲಾಭವನ್ನು ಪಡ್ಕೊಳ್ಳುವಂಥದ್ದು? ಅಂದರೆ ಪಂಚಾಯತಲ್ಲೇ ಒಂದು ಉದ್ಯೋಗ ಜಾಬ್ ಕಾರ್ಡ್ ಅಂತ ಮಾಡಿಕೊಡ್ತಾರೆ, ಅಂದರೆ ಎರಡು ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಅದನ್ನೆಲ್ಲ ತಗೊಂಡು ಹೋದರೆ ಅಲ್ಲಿ ಒಬ್ಬರು ಉದ್ಯೋಗ ಖಾತ್ರಿಯವರೇ ಮಾಡಿಕೊಡುವವರು ಒಬ್ಬರು ಇದ್ದಾರೆ, ಅವರ ಮುಖಾಂತರ ಮಾಡಿದರೆ ಅವರು ಒಂದು ವಾರದೊಳಗೆ ಅದಕ್ಕೆ ಅವರಿಗೆ ಆಗುವಂಥ ಒಂದು ಜಾಬ್ ಕಾರ್ಡ್ ಕೊಡ್ತಾರೆ. ಆ ಜಾಬ್ ಕಾರ್ಡ್ ಮುಖಾಂತರ ಅವರು ವರ್ಕ್ ಮಾಡಿಸ್ಬೋದು, ತೋಟದಲ್ಲಿ ಗಿಡ ಹಾಕಿಸ್ಬೋದು, ಅಥವಾ ಬೇರೆ ಇವರಿಗೆ ತೋಟ ಈ ಜಾಗವೇ ಇಲ್ಲ ಅಂತಾದರೆ ಬೇರೆ ಅದನ್ನು ವರ್ಕಿನವರಿಗೆ ಕೊಡ್ಬೋದು, ಅವರ ಅಕೌಂಟಿಗೆ ಹಣ ಬಂದರೆ ಆ ಹಣವನ್ನು ಅವರು ತೆಗೆದುಕೊಡುವಂಥ ವ್ಯವಸ್ಥೆ ಮಾಡಬೇಕು. ಈ ಶಾಲೆಗಳಲ್ಲೆಲ್ಲ ತುಂಬ ಕಡೆಗೆ ಕೈ ತೋಟ ಎಲ್ಲ ಮಾಡಬೇಕಂತಾದರೆ ಅದೇ ಊರಿನವರದ್ದು ಉದ್ಯೋಗ ಜಾಬ್ ಕಾರ್ಡ್ ಕೊಟ್ಟು ಅದೇ ಈಗ ವರ್ಕ್ ಮಾಡಿಸ್ತಾ ಇದ್ದಾರೆ. ಹಾಗೆ ಮತ್ತೆ ಒಂದು ವೇಳೆ ಒಬ್ಬನಿಗೆ 100 ದಿನದ ಕೆಲಸ ಆ ಉದ್ಯೋಗ ಖಾತ್ರಿ ಮುಖಾಂತರ ಸಿಗ್ತದೆ. ಎಲ್ರಿಗೂ ಗಂಡಸರು ಹೆಂಗಸರು ಯಾರು ಇದ್ರೆ ಸಹ 289 ರೂಪಾಯಿ ಪೇಮೆಂಟ್ ಅದೇ ರೀತಿ ಇಬ್ಬರಿಗೆ ಸಹ. ಅದರಲ್ಲಿ ಕೂಡ ಸಮಾನತೆ ಇವಾಗ. ಹೌದು. ಈಗ 100 ದಿವಸಗಳು ಕಂಟಿನ್ಯೂಸ್ ಕೊಡಬೇಕಾ ಅಥವಾ ಬ್ರೇಕ್ ಮಾಡಿ ಕೊಡಬಹುದಾ? ಅದು ಅವರು ಮಾಡೋ ಹಾಗೆ ಇರ್ತದೆ. ಅವರು 100 ದಿನ ಮಾಡಿ ನಿಲ್ಲಿಸಬಹುದು ಅಥವಾ ಮಿಡ್ಲಲ್ಲಿ ತಕೊಳ್ಬಹುದು. ಹಾಗೆ ಅಡಿಕೆ ತೋಟದಲ್ಲಿ ಕೂಡ ಕೆಲಸ ಮಾಡಿಸಬಹುದು ಅಥವಾ ಗುಂಡಿ ತೋಡುವಂತದ್ದು ಮಾಡಬಹುದು, ಏನ್ ಬೇಕು ಮಾಡಬಹುದು. ಅಂದ್ರೆ ರೆಕಾರ್ಡ್ ಇದ್ದ ಜಾಗದಲ್ಲಿ ಅಡಿಕೆ ಗಿಡಕ್ಕೆ ಗುಂಡಿ ಮಾಡುದು, ಆದ್ರೆ ಸಹ ಅದಕ್ಕೆ ಉದ್ಯೋಗ ಖಾತ್ರಿ ಹಣ ಸಿಗ್ತದೆ. ಈಗ ಮನೆಯ ಓನರ್ ಅಥವಾ ಜಮೀನ್ದಾರರು ಕೂಡ ಅರ್ಜಿ ಹಾಕಬಹುದು. ಹಾಕಬಹುದು, ಯಾರು ಸಹ ಉದ್ಯೋಗ ಕಾರ್ಡ್ ಜಾಬ್ ಮಾಡ್ಕೊಳ್ಬಹುದು, ಕಾರ್ಡ್ ಮಾಡ್ಕೊಳ್ಬಹುದು. ಈಗ ಆದಾಯ ಮಿತಿ ಅಂತ ಏನಾರು ಉಂಟು? ಆ ರೀತಿ ಏನಿಲ್ಲ, ಯಾರು ಎಲ್ಲರಲ್ಲೂ ಉಂಟು ಹೆಚ್ಚಿನವರಲ್ಲಿ. ಆಮೇಲೆ ಈಗ ಆ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ನಿಮ್ಮ ಒಂದು ಜವಾಬ್ದಾರಿಯ ಬಗ್ಗೆ ಹೇಳಿ, ಈಗ ಬೇರೆ ಬೇರೆ ಯೋಜನೆಗಳಿವೆ, ಜನರಿಗೆ ಅದನ್ನು ತಲುಪಿಸಬೇಕು, ಹೇಗೆ ತಲುಪಿಸುವಂತಹದ್ದು? ಅಂದ್ರೆ ನಾವೀಗ ಸಂಘ ಸಂಸ್ಥೆ ಎಲ್ಲ ಅಂಗನವಾಡಿ ಮೀಟಿಂಗ್ ಗಳಲ್ಲಿದ್ರೆ ಅಲ್ಲಿಗೆ ಮಾಹಿತಿ ಕೊಡ್ಲಿಕ್ಕೆ ಅವರನ್ನ ಒಂದೊಂದು ದಿವಸ ಮೀಟಿಂಗ್ ಗೆ ಕರೆದ್ರೆ ಪಂಚಾಯತ್ ಪಿಡಿಒ ಬರ್ತಾರೆ ಮತ್ತೆ ಅಧ್ಯಕ್ಷರು ಬರ್ತಾರೆ, ಸದಸ್ಯರು ಎಂತಾದ್ರೂ ಇದ್ರೆ ಒಂದು 2-3 ಸಲ ವಾರ್ಡ್ ಸಭೆ ಅಂತೇಳಿ ಮಾಡಿ ಆ ರೀತಿ ಮಾಹಿತಿ ಕೊಡ್ತೇವೆ ಯಾವ್ದಿದ್ರೆ ಸಹ. ಇಲ್ಲದ್ರೆ ಪಂಚಾಯತಲ್ಲಿ ಮೀಟಿಂಗ್ ಕರೆದ ಕೂಡಲೇ ಗ್ರಾಮ ಸಭೆ ಇರ್ತದೆ, ವಾರ್ಡ್ ಸಭೆ ಇರ್ತದೆ, ಅಂತದಕ್ಕೆ ಊರಿನವರನ್ನು ಆ ವಾರ್ಡಿನವರು ಅವರವರು ಜನ ಮಾಡ್ತಾರೆ, ಆಗ ಬಂದಾಗ ಮಾಹಿತಿ ಕೊಡ್ತಾರೆ. ಈಗ ಬೇರೆ ಬೇರೆ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳು ಇರ್ತವೆ, ಪಲ್ಸ್ ಪೋಲಿಯೋದಂತ ಒಂದು ಕಾರ್ಯಕ್ರಮ ಇರಬಹುದು ಅಥವಾ ಬೇರೆ ಸ್ವಚ್ಛತಾ ಆಂದೋಲನ ಇರಬಹುದು, ಇಂಥದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡುವಂತಹದ್ದು, ಈ ಬಗ್ಗೆ ಹೇಗೆ? ಅಂದ್ರೆ ವ್ಯಾಕ್ಸಿನ್ ಈಗ ಕೊಡುವಂತದ್ದು ಇದ್ರೆ ಸಹ ಕೆಲವೀಗ ವಾಟ್ಸ್ಆಪ್ ಮುಖಾಂತರ ಕಳಿಸ್ತೇವೆ ಇಂತ ಇಂತ ತಾರೀಕಿಗೆ ಇದು ಇರ್ತದೆ ಅಂತ. ಭಾರತೀಯವರೀಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ತ್ಯಾಜ್ಯ ನಿರ್ವಹಣೆ ಮಾಡುವಂತಹದ್ದು ಅಥವಾ ಒಂದು ಘನ ತ್ಯಾಜ್ಯ ಘಟಕವನ್ನು ಸ್ಥಾಪನೆ ಮಾಡುವಂತಹದ್ದು, ಈ ಬಗ್ಗೆ ಹೇಳಿದ್ರೆ ನಿರ್ವಹಣೆ ಹೇಗಾಗ್ತದೆ, ಈ ತ್ಯಾಜ್ಯಗಳನ್ನು ಸಂಗ್ರಹಿಸುವಂತಹದ್ದು ಮತ್ತು ವಿಲೇವಾರಿ ಮಾಡುವಂತಹದ್ದು ಹೇಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ? ಅದೀಗ ಮಾತೃ ಸಂಜೀವಿನಿ ಅಂತ ಒಂದು ಕೇಂದ್ರದಿಂದ ಒಂದು ಒಕ್ಕೂಟ ರಚನೆಯಾಗಿದೆ. ಅಂದ್ರೆ ಸ್ತ್ರೀಶಕ್ತಿ ಗುಂಪುಗಳನ್ನು ಒಂದು 15 ಗುಂಪುಗಳನ್ನು ಒಂದಾಗಿ ತಗೊಂಡು ಒಂದು ಒಕ್ಕೂಟ ಮಾಡಿ ಅದಕ್ಕೆ ಮಾತೃ ಸಂಜೀವಿನಿ ಅಂತ ಹೆಸರಿಟ್ಟು ಅದರ ಮುಖಾಂತರ ಈಗ ಮಹಿಳೆಯರನ್ನು ಇಬ್ಬರನ್ನು ಡ್ರೈವರ್ ಆಗಿ ತಗೊಂಡು ಅದು ಕಸ ಹೆಕ್ಲಿಕ್ಕೆ ಸಹ ಮಹಿಳೆಯರನ್ನೇ ಅಲ್ಲಿ ಅದನ್ನು ಡಿಲಿವರಿ ಮಾಡಲಿಕ್ಕೆ. ಅಂದ್ರೆ ಪ್ಲಾಸ್ಟಿಕ್ ಕಲರ್ದು ಬ್ಲ್ಯಾಕ್ ವೈಟ್ ಅದೆಲ್ಲ ಬಂದದನ್ನು ಅಥವಾ ಬೇರೆ ಬೇರೆ ಎಲ್ಲ ಬರ್ತದೆ, ಬಾಟ್ಲಿಗಳು ಚಪ್ಪಲ್ಗಳು ಅದನ್ನೆಲ್ಲ ಬೇರೆ ಬೇರೆ ಮಾಡಲಿಕ್ಕೆ 2 ಹೆಂಗಸರನ್ನು ಸೆಲೆಕ್ಟ್ ಮಾಡಿದ್ದೇವೆ. ಮತ್ತೆ ಒಂದು ಟೆಂಪ ತೆಗೆದು ಪ್ರತಿಯೊಂದು ಮನೆಗೆ ವಾರದಲ್ಲಿ ಒಂದು ವಾರ್ಡಿಗೆ 2 ದಿವಸ ಮತ್ತೊಂದು ವಾರ್ಡಿಗೆ 2 ದಿವಸ, ಹಾಗೆ ವಾರದಲ್ಲಿ 2, 4, 6 ದಿನ ಬರ್ತಾರೆ, ಮತ್ತೊಂದು ವಾರದಲ್ಲಿ ಮತ್ತೊಂದು ವಾರ್ಡಿಗೆ ಹೋಗ್ತಾ ಇರ್ತಾರೆ. ಇಲ್ಲಿ 5 ವಾರ್ಡ್ ಇದೆ. ಹಾಗೆ ಮತ್ತೆ ಅದನ್ನೆಲ್ಲ ತಗೊಂಡೋಗಿ ಗಣತಾಜ್ಯದ ಆ ಬಿಲ್ಡಿಂಗಿಗೆ ಹಾಕಿದ ಮೇಲೆ ಅಲ್ಲಿ ಅದನ್ನು ಬೇರೆ ಬೇರೆ ಇಲೆವರ್ ಮಾಡಿ ಅದನ್ನು ಮತ್ತೆ ಬೇರೊಂದು ದೊಡ್ಡ ಲಾರಿಗೆ ಮೊನ್ನೆ ಫುಲ್ ಮಾಡಿ ಕಳಿಸಿದ್ದೇವೆ. ಈ ಘನತ್ಯಾಜ್ಯವನ್ನು ಸಂಗ್ರಹಿಸಿ ಕೊಡುವಂತದ್ದು ಮಾತ್ರ ಜವಾಬ್ದಾರಿಯೋ ಅಥವಾ ವಿಲೇವಾರಿ ಕೂಡ ಮಾಡುವ ಜವಾಬ್ದಾರಿ ಇದೆಯಾ? ಹೌದು, ಈಗ ಇಲ್ಲಿ ಮನೆ ಮನೆಯಿಂದ ಇದನ್ನ ಪ್ಲಾಸ್ಟಿಕ್ ಅನ್ನೆಲ್ಲ ತಗೊಂಡೋದ್ರೆ ಆ ಮನೆಯಿಂದ ಒಂದು 50 ರೂಪಾಯಿ ಕೊಡುವಂತ ವ್ಯವಸ್ಥೆ ಉಂಟು. ಯಾಕಂದ್ರೆ ಅವರಿಗೆ ಕೆಲಸಕ್ಕೆ ಬರುವವರಿಗೆ ಅವರಿಗೆ ನಿರ್ವಹಣೆ ವೆಚ್ಚ ಮಾಡ್ಬೇಕು, ಅಂದ್ರೆ ಪೇಮೆಂಟ್ ಮಾಡ್ಬೇಕಾಗ್ತದೆ. ಇಬ್ಬರಿದ್ರೆ ಇಬ್ಬರಿಗೆ 5,000, 10,000 ಅವರಿಗೆ ಪೇಮೆಂಟ್ ಮಾಡ್ಬೇಕಾಗ್ತದೆ. ಡ್ರೈವರ್ನವರಿಗೆ ಆದ್ರೆ ಈಗ ಪಂಚಾಯತ್ ಮುಖಾಂತರ ಕೊಡ್ತಾರೆ, 1 ವರ್ಷದವರೆಗೆ ಪಂಚಾಯತ್ ನೋಡ್ಕೊಳ್ತದಂತೆ. ನೆಕ್ಸ್ಟ್ ಮಾತೃ ಸಂಜೀವಿನಿ ಒಕ್ಕೂಟದ ಮುಖಾಂತರವೇ ಅವರನ್ನು ಅವರ ಇದರದ್ದು ಡ್ರೈವರ್ ಖರ್ಚು ವೆಚ್ಚವನ್ನೆಲ್ಲ ನಾವೇ ನೋಡ್ಕೊಳ್ಬೇಕು. ಇನ್ನು ನಾನು ಅದರಲ್ಲಿ ಕಾರ್ಯದರ್ಶಿ ಆಗಿದ್ದೇನೆ. ಈಗ ಈ ತ್ಯಾಜ್ಯ ನಿರ್ವಹಣೆಯಲ್ಲಿ ಪ್ರತಿ ಮನೆಯ ಒಂದು ಜವಾಬ್ದಾರಿ ಏನು? ಮನೆಯವರಂದ್ರೆ ಪ್ಲಾಸ್ಟಿಕ್ ಗಳನ್ನೆಲ್ಲ ಹೊತ್ತಿಸಬಾರದು, ಅದು ಮುಂದೆ ಕ್ಯಾನ್ಸರ್ ಬಂದು ಜನರಿಗೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಒಂದು ಸಮಸ್ಯೆಯಿಂದ ಸಮಸ್ಯೆ ಬರ್ತದಲ್ಲ ಅಂತ ಹೇಳಿ ಆ ಪ್ಲಾಸ್ಟಿಕ್ ಅನ್ನೆಲ್ಲ ಈಗ ಒಂದು ದೊಡ್ಡ ಚೀಲಕ್ಕೆ ಹಾಕಿ ವಾರದೇ ವಾರ ಕೊಡುವ ಅಂತ ವ್ಯವಸ್ಥೆ ಮಾಡಿದ್ರು. ಹಾಗೆ ವಾರದಲ್ಲಿ 2 ಸಲ ಬರುವಾಗ ಅದನ್ನೊಂದು ಅವರು ವ್ಯವಸ್ಥೆ ಮಾಡಬೇಕು. ಕೆಲವರು ಒತ್ಕೊಳ್ಳೋದಿಲ್ಲ ಕೊಡ್ಲಿಕ್ಕೆ, ಇಷ್ಟವರೆಗೆ ಒತ್ತಿಸಿದ್ದೇವೆ ಏನಾಗ್ತದೆ ಇದಕ್ಕಿಂತ ಮೊದಲು ಇರಲಿಲ್ವಾ ಅಂತ. ಅಂದ್ರೆ ಎಷ್ಟು ಮಾಹಿತಿ ಕೊಟ್ಟರೆ ಸಹ ಅವರಿಗೆ ಇದು ಕಾಗದ ಪ್ರಿಂಟ್ ಮಾಡಿ ಮನೆ ಮನೆಗೆ ಎತ್ತಿಸಿದ್ದೇವೆ, ಆದ್ರೆ ಸಹ ಜನರು ಕೆಲವರು ಸಮಸ್ಯೆ ಮಾಡಿಯೇ ಮಾಡ್ತಾರೆ. ಮತ್ತೆ ವೇಸ್ಟೇಜ್ ಕೊಡುವಂತದ್ದು ಸಹ ಹಾಗೆ, ಕೆಲವು ಅನ್ನ ಪದಾರ್ಥ ಎಲ್ಲ ಉಳಿದದನ್ನ ಅಲ್ಲೆಲ್ಲ ಬಿಸಾಡೋ ಬದಲು ಅದಕ್ಕೂ ಅದು ಗಣಿತಜ್ಯದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆಲ್ಲ ಅದನ್ನೆಲ್ಲ ಹಸಿಕಸವನ್ನ ಹಾಕಿ ಸಗಣಿ ಎಲ್ಲ ಹಾಕಿ ಅದಕ್ಕೆ ಗೊಬ್ಬರ ಮಾಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಈಗ ಮನೆ ಮಟ್ಟದಲ್ಲಿ ಅದನ್ನು ಮಾಡಬಹುದಲ್ಲ? ಮನೆ ಮಟ್ಟದಲ್ಲಿ ಮಾಡಬಹುದು, ಆದ್ರೆ ಆ ಪ್ಲಾಸ್ಟಿಕ್ ಅನ್ನು ಏನ್ ಮಾಡೋದು, ಅವರು ಹೊತ್ತಿಸಲೇಬೇಕಾಗ್ತದೆ. ಅದನ್ನು ಮಾಡಬಹುದು ಅವರು. ಕೆಲವು ಪಾಂಪೆಸ್ ಅನ್ನೆಲ್ಲ ಬಿಸಾಡ್ತಾರಲ್ಲ ಸಿಕ್ಕಿದಲ್ಲೆಲ್ಲ, ಅದನ್ನು ಕೊಡುವಂತ ವ್ಯವಸ್ಥೆಗೋಸ್ಕರ ಹಸಿಕಸವನ್ನು ಸಹ ತಗೊಳ್ಳುವಂತ ವ್ಯವಸ್ಥೆ ಮಾಡಿತ್ತು. ಈಗ ಪ್ಲಾಸ್ಟಿಕ್ ಆಯ್ತು, ಇದು ಬಿಟ್ಟು ಈಗ ಟ್ಯೂಬ್ ಲೈಟ್ ಆಗ್ಬಹುದು, ಬಲ್ಬ್ ಆಗ್ಬಹುದು, ಎಲ್ಲ ತಗೊಂಡು ಸಪರೇಟ್ ಮಾಡಿ ಅದನ್ನೇ ಸಪರೇಟ್ ಸಪರೇಟ್ ವಿಲೇವರಿ ಮಾಡುವಂತದ್ದು. ಕೆಲವೆಲ್ಲ ಇದಕ್ಕೆ ವಸ್ತು ಗುಜರಿಗೆ ರೇಟ್ ಮಾಡಿ ಸೇಲ್ ಆಗ್ತದೆ. ಕೆಲವೆಲ್ಲ ಈಗ ಚಪ್ಪಲ್ ಗಿಪ್ಪಲ್ಗಳೆಲ್ಲ ರಾಶಿ ರಾಶಿ ಬಂದಿದೆ, ಸೀರೆಗಳು ಬಟ್ಟೆ ಎಲ್ಲ ಇಲ್ಲದ ನೇತ್ರಾವತಿಗೆ ಬಿಸಾಡ್ತಾ ಇದ್ರು, ಅದೆಲ್ಲ ಈಗ ಅಲ್ಲಿಗೆ ಬಂದಿದೆ. ಸ್ಟಾಕ್ ಫುಲ್ ಆಗಿ ಎರಡು ಲಾರಿ ಫುಲ್ ಆಗಿ ಹೋಗಿ ಆಯ್ತು ಖಾಲಿ ಎರಡು ತಿಂಗಳಲ್ಲಿ. ಅದು ಈಗ ಎಲ್ಲಿ ಕೊಂಡೋಗಿದೆ ಗೊತ್ತಿಲ್ಲ, ಮಂಗಳೂರಿಗೆ ಕೊಂಡೋಗಿದ್ದಾರೆ. ಅಲ್ಲಿ ಆದ್ರೆ ಕೆಲವೆಲ್ಲ ಇದು ಮಾಡ್ತಾರಂತೆ, ಈಗ ಟೈಲ್ಸ್ ಮಾಡ್ತಾರಂತೆ ಆ ಪ್ಲಾಸ್ಟಿಕ್ ಅನ್ನೆಲ್ಲ ತಗೊಂಡೋಗಿ. ಉಜಿರೆಯಲ್ಲಿ ಒಂದು ಇದು ಉಂಟಂತೆ, ಫ್ಯಾಕ್ಟರಿ ಮಾಡಿದಾರಂತೆ, ರಸ್ತೆಗೂ ಕೂಡ ಹಾಕ್ಬಹುದು ಡಾಮರ್ಗೆ, ಅದು ಗೊತ್ತಿಲ್ಲ ಸರಿಯಾಗಿ. ಸರಿ, ಈಗ ಗ್ರಾಮ ಪಂಚಾಯತ್ ಸದಸ್ಯರಾದ ಹಾಗೆ ನೀವು ಕೃಷಿಯಲ್ಲೂ ಕೂಡ ತೊಡಗಿಸಿಕೊಂಡಿದ್ರಿ, ಕೋಳಿ ಸಾಕಣೆಯನ್ನು ಕೂಡ ಮಾಡ್ತಾ ಇದ್ರಿ ಅಂತ ಕೇಳಿದ್ವಿ, ಕೋಳಿ ಸಾಕಣೆ ಬಗ್ಗೆ ಹೇಳಿ. ಕೋಳಿ ಅಂದ್ರೆ ಈಗ ಊರ್ ಕೋಳಿಯನ್ನು ಮಾತ್ರ ಸಾಕ್ತಾ ಇದ್ದೇವೆ. ಕೋಳಿ ಕಾಟಕ್ಕೆ ಎಲ್ಲ ಕೇಳುವವರಿಗೆ ಕೊಡ್ತಾ ಇದ್ದೇವೆ, ದೊಡ್ಡ ಹುಂಜಗಳೆಲ್ಲ ಇದ್ರೆ, ಇಲ್ಲದ್ರೆ ಮನೆಯಲ್ಲಿ ಸಣ್ಣ ಸಣ್ಣ ಅಗೇಲಿಗೆ ಕೊಡುವಂತ ಕೋಳಿಗಳನ್ನೆಲ್ಲ ಕೊಡ್ತಾ ಇರ್ತೀವಿ. ಕೋಳಿ ಸಾಕಣೆ ಅಂದ್ರೆ ಏನೇನು ಮಾಡ್ಬೇಕು? ಅದಕ್ಕೇನಷ್ಟು ವಿಶೇಷ ಇದೆ, ಊರ್ ಕೋಳಿಗಳಿಗೆ ಅಷ್ಟು ಖರ್ಚೆಲ್ಲ ಇಲ್ಲ ಅಲ್ಲ. ನಾ ಈಗ ಅಂಗಳದಲ್ಲಿ ಎಲ್ಲಿ ಇದ್ರೆ ಸಹ ಅದೇ ಗೊಬ್ಬರದ ಗುಂಡಿಯಲ್ಲೆಲ್ಲ ಒಕ್ಕಿಕೊಂಡೆಲ್ಲ ಇರ್ತದೆ, ಅದಕ್ಕೆ ಒಂದು ಭತ್ತ ಮತ್ತು ಬಾಜೀರ್ ಅಂತ ಸಿಗ್ತದೆ, ಅದನ್ನ ಹಾಕಿದ್ರೆ ಆಯ್ತು. ಅದಕ್ಕೆ ನಾವು ಕೋಳಿ ಫಾರ್ಮ್ ಮಾಡ್ತಾ ಇರುವಾಗಾದ್ರೆ ಅವರೇ ಫೀಡ್ ಎಲ್ಲ ತಂದು ಕೊಡ್ತಿದ್ರು, ಅದು ಹೊರಗೆ ಬಿಡ್ಲಿಕ್ಕಿಲ್ಲ, ಫಾರ್ಮ್ ಒಳಗೆ ಇರುವಂತದ್ದು. ಹಾಗೆ ಈಗ ಫಾರ್ಮ್ ಮಾಡ್ತಾ ಇಲ್ವಾ? ಈಗ ಒಂದು ಸ್ವಲ್ಪ ಒಂದು 6 ತಿಂಗಳಿಂದ ಮಾಡ್ತಾ ಇಲ್ಲ, ಅಂದ್ರೆ ಸ್ವಲ್ಪ ಲಾಸ್ ಆಯ್ತು. ಅಂದ್ರೆ ನಾವು ಸ್ವಂತ ಕೋಳಿ ಹಾಕ್ತಾ ಇದ್ದದು, ಅದಂದ್ರೆ ಅಗೇಲಿಗೆಲ್ಲ ಕೊಡುವಾಗ ಮತ್ತೆ ಈ ಕೊರೋನಾ ಬಂದ ಕೂಡ ಅಗೇಲೆಲ್ಲ ನಿಂತಿತ್ತಲ್ಲ, ಹಾಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಹಾಗೆ ಈಗ ಕೃಷಿಕರಾಗಿ, ಕೃಷಿ ರೈತ ಮಹಿಳೆಯಾಗಿ ನೀವು ಹೇಳಿ, ಈಗ ಈ ಕೊರೋನಾದಿಂದಾಗಿ ನಿಮ್ಗೇನಾದ್ರೂ ತೊಂದರೆ ಆಗಿತ್ತು? ಕೊರೋನಾ ಅಂದ್ರೆ ನಮ್ಗೆ ಅಂದ್ರೆ ಅಡಿಕೆ ವ್ಯಾಪಾರ ಅಷ್ಟು ದೊಡ್ಡ ಗಿಡಗಳೆಲ್ಲ ಇಲ್ಲ, ಸಣ್ಣ ಸಣ್ಣ ಗಿಡ, ಒಂದು 2 ವರ್ಷ ಆದದಷ್ಟೇ, ಒಂದು 10-60 ಗಿಡ ಒಂದು 3-4 ವರ್ಷ ಆಯ್ತಷ್ಟೇ. ಹಾಗೆ ಅದ್ರಲ್ಲಿ ನಮ್ಗೇನು ಸಮಸ್ಯೆ ಕಾಣಲಿಲ್ಲ. ಅಡಿಕೆಯವರಿಗೆಲ್ಲ ಇದು ಉಂಟು, ಅದ್ರ ಅದಕ್ಕೆ ರೇಟ್ ಉಂಟು, ಆದ ಕಾರಣ ಅಷ್ಟು ಲಾಸ್ ಆಗ್ಲಿಲ್ಲ. ಆಮೇಲೆ ಭಾರತೀಯವರೇ, ನೀವು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿಯೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಇದರ ಒಂದು ಜವಾಬ್ದಾರಿಯ ಬಗ್ಗೆ ಹೇಳಿ. ಅಂದ್ರೆ ಜಾಸ್ತಿ ಅಧ್ಯಕ್ಷರಿಗೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ, ನಮ್ಮನ್ನು ಮೀಟಿಂಗ್ ಎಲ್ಲ ಕರೀತಾರೆ, ಮತ್ತೆ ಇಲ್ಲಿ ವರ್ಕ್ ಎಲ್ಲ ಇದ್ದ ಕೂಡಲೇ ನಾವು ಬರ್ಬೇಕಾಗ್ತದೆ. ವರ್ಕ್ ಇದ್ರೆ ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇದ್ದಾಗ ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಆಮೇಲೆ ಇದು ಅಷ್ಟಮಂಗಳ ಅದಿದೆಲ್ಲ ಇತ್ತೀಚೆಗೆ ಆದ ಕಾರಣ ಮನೆ ಮನೆ ಇನ್ವಿಟೇಷನ್ ಎಲ್ಲ ಕೊಟ್ಟು ಒಂದು ಪೂಜೆಗೆಲ್ಲ ಕರೆಯುವಂತ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಒಂದು ವರ್ಷದಲ್ಲಿ ಎಲ್ಲ ಪೂಜೆ ದೇವಸ್ಥಾನ ಸ್ವಲ್ಪ ಇದ್ ಮಾಡ್ಲಿಕ್ಕೆ ಎಲ್ಲ ಉಂಟು. ಶಿವನೊಂದು ಲಿಂಗ ನೇತ್ರಾವತಿಯಲ್ಲಿ ಇದ್ದ ಕಾರಣ ಅದನ್ನ ಮೇಲೆ ತಕೊಂಡು ಬಂದು ಶಿವಲಿಂಗದೊಂದು ಅಭಿಷೇಕ ಎಲ್ಲ ಮಾಡ್ಲಿಕ್ಕೆ ಆ ರೀತಿ ಅಲ್ಲ, ಅದಕ್ಕೆ ಒಂದು ಗುಡಿಯೆಲ್ಲ ಆಗ್ಬೇಕಷ್ಟೇ. ಸಾಮಾನ್ಯವಾಗಿ ಯಾವುದೇ ಒಂದು ದೇವಸ್ಥಾನದ ಒಂದು ಜಾತ್ರೆಯ ಸಮಯದಲ್ಲಿ ಎದುರಿಸುವಂತಹ ಸವಾಲುಗಳು ಏನೇನು ಮತ್ತು ಯಾವ ರೀತಿ ನಿರ್ವಹಣೆ ಮಾಡೋದು? ತುಂಬಾ ಹಲವಾರು ಸಮಸ್ಯೆಗಳಿರ್ತದೆ. ಅಂದ್ರೆ ಅಂಗಡಿ ವ್ಯಾಪಾರದವರಿಗೆ ಸಹ ಅವರ ಹೌದು ಜಾಗ ಕೊಡ್ಬೇಕಾಗ್ತದೆ, ಅದರಲ್ಲೂ ಕಿರಿಕಿರಿ ಆಗ್ತದೆ. ಸಲ ಕೆಲವರೆಲ್ಲ ಸ್ವಲ್ಪ ಕೊಡ್ತಾರೆ, ಕೆಲವರು ಸ್ವಲ್ಪ ಹೌದು. ಮರುದಿವಸ ಅದನ್ನು ಡೆಲಿವರಿ ಮಾಡುವಂತದ್ದು ತುಂಬಾ ಕಷ್ಟ ಇರ್ತದೆ. ಅಂದ್ರೆ ಆ ದಿವಸ ವ್ಯಾಪಾರ ಮಾಡಿ ಅವರು ಹೋಗ್ತಾರೆ, ನೆಕ್ಸ್ಟ್ ಅದನ್ನು ಪೂರ ಕ್ಲೀನ್ ಮಾಡಿ ಆಗ್ಬೇಕು. ಭಾಗ ಜವಾಬ್ದಾರಿ ಅವ್ರಿಗೆ ಹಂಚಬೇಕಲ್ಲ. ಯಾರಿಗೆ? ಅಂಗಡಿ ಹಾಕಿದವರಿಗೆ. ಹೌದು, ನಾವಂದ್ರೆ ಹೇಳ್ತೇವೆ ಅವ್ರಿಗೆ ಒಂದು ಪ್ಲಾಸ್ಟಿಕ್ ಇದು ದೊಡ್ಡ ಚೀಲ ಕೊಟ್ಟು ಇದರಲ್ಲೇ ಹಾಕ್ಬೇಕು ಅಂತ. ಆದ್ರೆ ಕೆಲವು ಮಕ್ಕಳೆಲ್ಲ ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಬಿಸಾಡಿ ಇರ್ತಾರೆ, ಆದ್ರೆ ಅಷ್ಟು ದೊಡ್ಡ ಈಗ ಏನು ಕಷ್ಟ ಆಗ್ತಿಲ್ಲ. ಈಗ ಕೆಲವರಿಗೆಲ್ಲ ಮಾಹಿತಿ ಕೊಟ್ಟು ಎಲ್ಲ ಅರ್ಥ ಆಗ್ತಾ ಉಂಟು, ಮೊದ್ಲಿನ ಹಾಗೆ ಅಲ್ಲ. ಹಾಗೆ ಈಗ ಅಲ್ಲೆಲ್ಲ ಡಸ್ಟ್ ಬಿನ್ ಅಂತ ಇಡುವಂತ ವ್ಯವಸ್ಥೆ ಎಲ್ಲ ಉಂಟಾ? ಡಸ್ಟ್ ಬಿನ್ ಅಂದ್ರೆ ಈಗ ಅಲ್ಲಿ ದೇವಸ್ಥಾನದಲ್ಲಿ 2 ದೊಡ್ಡ ಡ್ರಮ್ ಇಟ್ಟಿದ್ದಾರೆ, ಜಾತ್ರೆದಾವಾಗ ಕೊಡ್ತಾರೆ, ವ್ಯವಸ್ಥೆ ಉಂಟು. ಹೌದು. ಒಟ್ಟಿನಲ್ಲಿ ಈಗ ಮಹಿಳೆಯರು ಮೊದಲಿನ ಹಾಗೆ ಇಲ್ಲ, ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬದಲಾವಣೆ ನಿಮಗೆ ಏನ್ ಅನಿಸ್ತಾ ಇದೆ ಇವಾಗ? ಹೌದು, ಒಂದು 10-20 ವರ್ಷದಿಂದ ಈಗ ಸಂಘ ಸಂಸ್ಥೆಗಳು ಜಾಸ್ತಿ ಆಗಿದೆ. ಶ್ರೀಶಕ್ತಿ ಇದೆ, ನವೋದಯ ಇದೆ, ಒಡಿಯೂರು ಇದೆ, ಸಂಘ ಸಂಸ್ಥೆಗಳು ಎಲ್ಲ ಸಂಘದಲ್ಲಿ ಎಲ್ಲದರಲ್ಲೂ ಇದ್ದೇವೆ, ಎಲ್ಲವನ್ನು ಸಮಾನವಾಗಿ ಈಕ್ವಲಾಗಿ ನೋಡ್ತಾ ಇದ್ದೇವೆ. ಹೌದು, ಅದರಲ್ಲೂ ಎಲ್ಲದರಲ್ಲೂ ಅಧ್ಯಕ್ಷ ಆಗಿ ವಲಯ ಅಧ್ಯಕ್ಷ ಆಗಿ ಎಲ್ಲ ಮೇಂಟೈನ್ ಮಾಡಿ ಅನುಭವ ಇದೆ, ತೊಂದರೆ ಇಲ್ಲ. ಅಂದ್ರೆ ಪ್ರತಿಯೊಂದರಲ್ಲಿ ಯಾವುದಕ್ಕೂ ಭೇದ ಮಾಡ್ಲಿಕ್ಕೆ ಇಲ್ಲ, 4 ಸಂಘಗಳು ಒಂದೇ ರೀತಿ, ಅದು ಸಂಘ ಮೇಲೆ ಇದು ಸಂಘ ಮೇಲೆ ಅಂತ ಅಂತ ಒಂದು ಭಾವನೆ ಇಲ್ಲ, ಎಲ್ಲ ಒಂದೇ ರೀತಿ. ಒಂದು ಹೈನುಗಾರಿಕೆ ಉಂಟು, 6 ದನಗಳುಂಟು, 3 ದನ ಕರೆಯುವಂತದ್ದು, 3 ಸ್ವಲ್ಪ ಕರುಗಳು. ಹಾಗೆ ಗೊಬ್ಬರ ಮಾಡ್ತಾ ಇದ್ದೇವೆ, ಹಟ್ಟಿ ಗೊಬ್ಬರ. ಹಾಗೆ ನಮ್ಮ ಗಿಡಗಳಿಗೆ ನಾವೀಗ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ, ಸ್ವಲ್ಪ ಸೋಗೆ ಎಲ್ಲ ಹಾಕಿ. ಹಾಗೆ ಹೈನುಗಾರಿಕೆ ನಿಮಗೆ ಹೊರೆ ಅನ್ಸೋದಿಲ್ಲ? ಇಲ್ಲ, ನಮ್ಗೆ ಅಂದ್ರೆ ಸ್ವಲ್ಪ ಹುಲ್ಲಿದ ಸಮಸ್ಯೆ ಉಂಟು, ಆಗುದಿಲ್ಲ. ಹಾಗೆ ದಂಟಿಂದ ನಟ್ಟ ಹುಲ್ಲೆಲ್ಲ ಇಲ್ಲ, ಜಾಗ ಎಲ್ಲ ಇಲ್ಲ, ಹಾಗೆ ಇದು ತೋಟದಲ್ಲಿ ಇದ್ದದನ್ನೇ ಹೆರ್ದು ಹಾಕುವಂಥದ್ದು, ಮತ್ತೆ ಬೈಯುಲ್ಲೆ ಜಾಸ್ತಿ ಅವಲಂಬನೆ ನಮ್ದು. ಒಳ್ಳೇದು ಭಾರತೀಯವರೇ, ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ. ಈ ಕುರಿತು ಕಡೇ ಶಿವಾಲಯ ಗ್ರಾಮದ ಭಾರತಿ ಎಸ್ ರಾವ್ ಅವರ ಜೊತೆ ಸಂದರ್ಶನ ಪ್ರಸಾರವಾಯಿತು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಈಗ ಅಕ್ಕಿ ಗಿರಣಿ ನಿರ್ವಹಣೆ ಅನುಭವದ ಕುರಿತು ಕಾಡುಹೊಳೆ ಗ್ರಾಮದ ಟಿ ಮಂಜುನಾಥ್ ಅವರ ಜೊತೆ ನಡೆಸಿರುವ ಸಂದರ್ಶನವನ್ನ ಕೇಳೋಣ ಟಿ ಮಂಜುನಾಥ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ದಕ್ಷಿಣ ಭಾರತದಲ್ಲಿ ಪ್ರಮುಖವಾದಂತಹ ಆಹಾರ ಬೆಳೆ ಅಂತಂದ್ರೆ ಭತ್ತ ಇತ್ತೀಚಿನ ವರ್ಷಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಭತ್ತ ಬೆಳೆಯುವಂತಹ ಒಂದು ಪ್ರದೇಶ ಕಡಿಮೆ ಆಗ್ತಾ ಇದೆ ಎನ್ನುವಂತಹದ್ದು ಎಲ್ಲರ ಗಮನಕ್ಕೆ ಬಂದಿರುವಂತಹ ಒಂದು ವಿಷಯ ಹೇಗಿದೆ ಸದ್ಯದ ಪರಿಸ್ಥಿತಿ ಹಾಗೂ ಈ ಭತ್ತದ ಪ್ರದೇಶ ಕಡಿಮೆ ಆಗುವುದಕ್ಕೆ ಕಾರಣ ಆದರೂ ಏನಿರಬಹುದು ತಾವು ಕೇಳುವಂತಹ ಪ್ರಶ್ನೆ ಸರಿಯಾಗಿದೆ ಆದರೆ ಭತ್ತದ ಬೆಳೆ ಈಗ ಕಡಿಮೆ ಆಗ್ತಾ ಉಂಟು ಅದರಲ್ಲಿ ಏನು ಡೌಟ್ ಇಲ್ಲ ಅದು ಯಾಕೆ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಅದು ಭತ್ತಕ್ಕೆ ಸಿಗುವಂತ ಒಂದು ಏನು ಧಾರಣೆ ಇದೆ ಅದು ಕಡಿಮೆ ಇದೆ ಅದಲ್ಲದೆ ಭತ್ತ ಬೆಳೆಯುವಾಗ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ ಅದಲ್ಲದೆ ಕಾಡು ಪ್ರಾಣಿಗಳು ಇಲ್ಲ ನವಿಲಿರ್ಬೋದು ಕಾಡು ಹಂದಿ ಕಾಡು ಕೋಣ ಇಂಥದೆಲ್ಲ ಸಮಸ್ಯೆಯಿಂದ ರೈತರು ಭತ್ತ ಬೆಳೆಯುವುದನ್ನು ಕಡಿಮೆ ಮಾಡಿದ್ದಾರೆ ವಾಣಿಜ್ಯ ಬೆಳೆಗಳತ್ತ ಮುಖ ಮಾಡಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದರೆ ಅಡಿಕೆ ಬೆಳೀತಾರೆ ಒಂದು 5-6 ವರ್ಷಕ್ಕಾದರೆ ಒಳ್ಳೆ ಅಡಿಕೆ ಫಸಲು ಬರ್ತದೆ ಅದರಲ್ಲಿ ಈಗ ಇವತ್ತಿನ ಧಾರಣೆ ಹಿಡಿದ್ರೆ ನಾವು 25 ಕೆಜಿ ಅಡಿಕೆ ಮಾರಿದರೆ ಅವರಿಗೆ 1 ಎಕರೆಯಲ್ಲಿ ಏನು ಭತ್ತ ಬೆಳೀತಾರೆ ಅದರದ್ದು ಮೌಲ್ಯ ಸಿಗ್ತದೆ ಹಾಗೆ ಇರುವಾಗ ಅವರು ಭತ್ತದ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಮಾಡ್ತಾ ಇದ್ದಾರೆ ಅದು ನನ್ನ ಅನಿಸಿಕೆ ಈಗ ದುಡ್ಡು ಕೊಟ್ಟರೆ ಎಲ್ಲವೂ ಕೂಡ ಸಿಗ್ತದೆ ಎನ್ನುವಂತ ಒಂದು ಭಾವನೆ ರೈತರಲ್ಲಿಯೂ ಕೂಡ ಇದೆ ಆದ್ರೆ ಇದು ನಿಜವೋ ಅಥವಾ ಇದರಲ್ಲಿ ಬದಲಾವಣೆ ಆಗಬೇಕಾಗಿದೆಯೋ ಈಗ ಯಾಂತ್ರೀಕರಣ ಅಂತ ನಾವು ಮಾತನಾಡ್ತೀವಿ ಬಹುಶಃ ಕೃಷಿಯಲ್ಲಿ ಯಾಂತ್ರೀಕರಣ ಮಾಡುವುದರಿಂದ ಭತ್ತದ ಕೃಷಿಯನ್ನ ಉಳಿಸಬಹುದು ಹೆಚ್ಚು ಲಾಭದಾಯಕ ಕಲ್ದಿದ್ರೂ ಕೂಡ ಸಮತೋಗಿಸಿಕೊಂಡು ಹೋಗಬಹುದು ಎನ್ನುವಂತ ಒಂದು ವಿಚಾರ ಸರಿ ಸರ್ ಯಾಂತ್ರೀಕರಣದನ್ನೇ ಉಪಯೋಗಿಸಿಕೊಂಡು ಮಾಡಿದರೆ ಇವತ್ತು ಬೆಳೆ ಮಾಡಲಿಕ್ಕೆ ಭತ್ತ ಬೆಳೀಲಿಕ್ಕೆ ಸಾಧ್ಯತೆ ಉಂಟು ಆದರೆ ಏನಾಗಿದೆ ಅಂತೇಳಿ ಯುವ ಪೀಳಿಗೆ ಇವತ್ತು ಆ ಕಡೆ ಇಂಟ್ರೆಸ್ಟ್ ಮಾಡ್ತಾ ಇಲ್ಲ ಅವ್ರೇನು ಮಾಡ್ತಾರೆ ಪೇಟೆ ಕಡೆ ಮುಖ ಮಾಡ್ತಾರೆ ಇಲ್ಲ ಬೇರೆ ಉದ್ಯೋಗವನ್ನು ಹುಡುಕಿಕೊಂಡು ಹೋಗ್ತಾರೆ ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿಗೆ ಕಡಿಮೆ ಅಂದ್ರೆ 4-5-6 ಮಕ್ಕಳು ಇರ್ತಿದ್ರು ಅದರಲ್ಲಿ 2 ಜನ ಹೊರಗೋದ್ರೆ 4 ಜನ ಜಮೀನಲ್ಲಿ ಕೆಲಸ ಮಾಡ್ತಿದ್ರು ಇವತ್ತಿನ ದಿನದಲ್ಲಿ ಏನಾಗಿದೆ 1-2 ಮಕ್ಕಳ ಸಂಖ್ಯೆ ಆಗಿ ಎಲ್ಲರೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ ಮಕ್ಕಳು ಏನ್ ಮಾಡ್ತಾರೆ ವಿದ್ಯಾಭ್ಯಾಸ ಕಲಿತ ನಂತರ ಪೇಟೆ ಕಡೆ ಮುಖ ಮಾಡ್ತಾರೆ ಅದು ಸಹಜ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕು ನಾವು ರೈತರು ಅದು ಸಹಜ ಹಾಗಿರುವಾಗ ಅವರು ಸ್ವಲ್ಪ ಸುಲಭದ ದಾರಿಯನ್ನು ಹುಡುಕ್ತಾ ಇದ್ದಾರೆ ಅದರಿಂದ ಸ್ವಲ್ಪ ನಮ್ದು ಭತ್ತದ ಬೆಳೆಗಳಿಗೆಲ್ಲ ಕುಂಠಿತ ಆಗ್ತಾ ಉಂಟು ಈಗ ವಿದ್ಯಾವಂತರ ಯುವಕರು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದಿದ್ರೆ ಯಾವ ರೀತಿ ಒಂದು ಯೋಜನೆಯನ್ನ ಹಾಕೊಳ್ಬೇಕು ಅಂತ ಆದ್ರೆ ಭತ್ತ ಬೆಳೆಯುವ ಯೋಜನೆಗೆ ನಮ್ಮ ಕರಾವಳಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಭತ್ತದ ಸರ್ಕಾರ ಏನ್ ಮಾಡಬೇಕು ಇಲ್ಲಿ ಬರುವಂತ ಇಳುವರಿಯನ್ನು ಹೆಚ್ಚು ಕೊಡುವಂತ ಭತ್ತದ ತಳಿಗಳನ್ನು ಹುಡುಕ್ಬೇಕು ಅದು ಇಷ್ಟೊತ್ತು ಸಾಧ್ಯ ಆಗ್ಲಿಲ್ಲ ಘಟ್ಟದ ಮೇಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅವರು ಹೊಸ ಹೊಸ ತಳಿಗಳನ್ನು ಹುಡುಕಿದ್ದಾರೆ ಆದ್ರೆ ಅದಕ್ಕೆ ಮಾರ್ಕೆಟ್ ಸಹ ಉಂಟು ನಮ್ಮದಿಲ್ಲಿ ಕುಚ್ಚಿಗೆ ಭತ್ತ ಬೆಳೆಯುವಂತ ಏರಿಯಾ ಅದು ಆ ಕುಚ್ಚಿಗೆ ಭತ್ತಕ್ಕೆ ಏನಾಗಿದೆ ರೇಟ್ ಕಡಿಮೆ ಉಂಟು ನಮ್ದು ಕುಚ್ಚಿಗೆ ಅಕ್ಕಿಗೆ ಸಹ ಇವತ್ತು ಹೊರಗಿನ ಮಾರ್ಕೆಟ್ ನೋಡಿದ್ರೆ ರೇಟ್ ಕಡಿಮೆ ಇದೆ ಹಾಗೆ ಇರೋದ್ರಿಂದ ಭತ್ತದ ಬೆಳೆ ಬೆಳಿಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಮಾಡ್ತಾ ಇದ್ದಾರೆ ಈಗ ಕೇರಳ ಮಾದರಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಭತ್ತದ ಕೃಷಿಗೆ ಪ್ರೋತ್ಸಾಹಧನವನ್ನು ಕೊಡುವಂತಹದ್ದು ಕರ್ನಾಟಕದ ಕೂಡ ಆ ವ್ಯವಸ್ಥೆ ಇದೆಯಾ ಇಲ್ಲ ಭತ್ತದ ಬೆಳೆಗೆ ಪ್ರೋತ್ಸಾಹಧನ ಅಂತ ಹೇಳಿದ್ರೆ ಅವರು MSP ಅಂತ ಹೇಳಿ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಆದ್ರೆ ನಮ್ಮ ಕರಾವಳಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಭತ್ತ ಬರುವ ಸೀಸನ್ನೇ ಬೇರೆ ಅವರು ಪರ್ಚೇಸ್ ಮಾಡುವಂತ ಟೈಮ್ಗಳು ಬೇರೆ ಇರ್ತದೆ ಅದು ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ ಮಂಜುನಾಥ್ ಅವರೇ ನೀವು ರೈಸ್ ಮಿಲ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ರಿ ಇದರಲ್ಲಿ ನೀವು ಹೇಗೆ ತೊಡಗಿಸಿಕೊಂಡಿದ್ರಿ ಮತ್ತು ಇದರ ಒಂದು ಆಗು ಹೋಗುಗಳ ಬಗ್ಗೆ ಹೇಳಿ ರೈಸ್ ಮಿಲ್ ಅಂತ ಹೇಳಿದ್ರೆ ನಾವು ಏನು ಬ್ಯಾಕ್ ಗ್ರೌಂಡ್ ನಮ್ದು ರೈಸ್ ಮಿಲ್ ಫ್ಯಾಮಿಲಿ ಏನು ಅಲ್ಲ. ಆದ್ರೆ ನಾವು 1987 ಶೋಭರ ಸುಬ್ಬಣ್ಣಾಯ್ಕರ್ ಅಂತ ಹೇಳಿ ಅವರು ರೈತ ಬಂಧು ಅಂತ ಹೇಳಿ ರೈತ ಬಂಧು ಖ್ಯಾತಿಯ ಶೋಭರ ಸುಬ್ಬಣ್ಣಾಯ್ಕರ್ ಬೆಳ್ತಂಗಡಿ ಅವರ ಮೂಲ ಶೋಭರ ಇಲ್ಲಿ ಶೋಭರ ಸುಬ್ಬಣ್ಣಾಯ್ಕರ್ ಅಂತ ಹೇಳಿ ಅವರು ನಮ್ಮ ಗುರುಗಳು. ಅವರಲ್ಲಿ ನಾವು ಚಿಕ್ಕ ಪುಟ್ಟ ಕೆಲಸಕ್ಕೆ ಹೋದವರು. ಅವರದ್ದು ತತ್ವ ಹೇಗಿತ್ತು ಅಂತ ಹೇಳಿದ್ರೆ ನನ್ನಲ್ಲಿ ಕೆಲಸಕ್ಕೆ ಬಂದವರು ಒಳ್ಳೇದಾಗ್ಬೇಕು, ಅವನು ದುಡ್ಡು ಹಣದಲ್ಲಿ ಒಂದು ಭಾಗ ಉಳಿಸಬೇಕು, ಮತ್ತೆ ಅವನ ಜೀವನವನ್ನು ರೂಢಿ ಮಾಡ್ಕೊಳ್ಬೇಕು ಅನ್ನೋ ಒಂದು ತತ್ವ ಇತ್ತು. ಹಾಗೆ ಯಾವುದೇ ಹ್ಯಾಬಿಟ್ಗಳಿಗೆ ಅವಕಾಶ ಕೊಡ್ತಿರ್ಲಿಲ್ಲ ಅವರು. ಅದನ್ನೆಲ್ಲ ನಾವು ಅಳವಡಿಸಿಕೊಂಡು, ನಾನೊಬ್ಬನೇ ಅಲ್ಲ ನಮ್ಮಂಥ ತುಂಬ ಜನಗಳು ಅವರಿಂದ ಒಂದು ಪ್ರೇರಣೆ ಆಗಿ ನಾವು ಈ ಅಕ್ಕಿ ಮಿಲ್ ಕಡೆಗೆ ಮುಖ ಮಾಡಿದ್ದೀವಿ. ಈಗ ಇದಕ್ಕೆ ಮೂಲಭೂತವಾಗಿ ಏನೇನು ವ್ಯವಸ್ಥೆಗಳೆಲ್ಲ ಬೇಕಾಗ್ತವೆ ಒಂದು ರೈಸ್ ಮಿಲ್ ನಡೆಸಬೇಕಿದ್ರೆ? ಆ ರೈಸ್ ಮಿಲ್ ನಡೆಸಬೇಕಂತ ಹೇಳಿದ್ರೆ ನಮಗೆ ಸ್ವಲ್ಪ ಅದರಲ್ಲಿ ರೈಸ್ ಮಿಲ್ ಅಲ್ಲಿ ಧೂಳು ಮತ್ತೆ ಬೂದಿ ಉಮಿಕರಿ ಅಂತದೆಲ್ಲ ಸ್ವಲ್ಪ ಸಮಸ್ಯೆ ಬರ್ತದೆ. ಅದು ಇಂಡಸ್ಟ್ರಿ ಏನಾದ್ರೂ ಪೇಟೆ ಒಳಗಡೆ ನಡೆಸುವಂತದೆಲ್ಲ ಆಗುದಿಲ್ಲ. ಅದಕ್ಕೆ ಸ್ವಲ್ಪ ಇಂಟೀರಿಯರ್ ನಮ್ದು ಏನು ಒಳಗಡೆ ಪ್ರದೇಶ ಬರ್ತದೆ ಹಳ್ಳಿ ಅದಾಗಬೇಕು. ಅದಲ್ಲದೆ ಅಲ್ಲಿ ಕರೆಂಟಿನ ಸೌಕರ್ಯ ಬೇಕು ನಮಗೆ, ಮತ್ತೆ ನೀರಿನ ಸೌಲಭ್ಯ ಬೇಕು, ಮತ್ತೆ ನಮ್ಮ ವೇಸ್ಟ್ಗಳು ಬಂದದ್ದು ಅದರಲ್ಲಿ ಬೂದಿ ಬರ್ತದೆ, ಧೂಳು ಬರ್ತದೆ, ಮತ್ತೆ ವೇಸ್ಟ್ ನೀರು ಬರ್ತದೆ, ಅದನ್ನೆಲ್ಲ ಸಂಸ್ಕರಣೆ ಮಾಡಿ ನಮ್ಮ ಜಾಗದಲ್ಲಿ ನಾವು ಉಪಯೋಗ ಮಾಡಿಕೊಳ್ಳುವಂತ ಏರಿಯಾ ಆದ್ರೆ ತುಂಬಾ ಒಳ್ಳೇದು. ಈಗ ಭತ್ತವನ್ನ ಕಟಾವು ಮಾಡಿ ಸಂಸ್ಕರಣೆಗೆ ಅಥವಾ ಒಂದು ಅಕ್ಕಿ ಮಾಡೋದಕ್ಕೆ ಮಿಲ್ಲಿಗೆ ತರುವಂತಹ ಒಂದು ಸಂದರ್ಭದಲ್ಲಿ ಗುಣಮಟ್ಟದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಏನೇನು? ಅದು ತುಂಬಾ ಮುಖ್ಯವಾದ ಪ್ರಶ್ನೆ. ಭತ್ತ ಅಂತ ಹೇಳಿದ್ರೆ ಎಲ್ಲ ಭತ್ತದಲ್ಲಿ ಎಲ್ಲ ಅಕ್ಕಿ ಆಗುದಿಲ್ಲ, ಹಲವು ನಮೂನೆಯ ಭತ್ತಗಳು ಉಂಟು. ನಮ್ಮ ಕುಚ್ಚಿಗೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಕಜೆ ಅಕ್ಕಿ ಬರ್ತದೆ, ಕಜೆ ಅಕ್ಕಿಗೆ ಬೇರೆ ಭತ್ತ ಆಗ್ಬೇಕು, ಬಿಳಿ ಅಕ್ಕಿಗೆ ಬೇರೆ ಭತ್ತ ಆಗ್ಬೇಕು. ಅದರಲ್ಲಿ ಕಜೆಯಲ್ಲಿ ಒರಿಜಿನಲ್ ಕಜೆ ಅಂತ ಬರ್ತದೆ, ಅದರದ್ದೇ ಭತ್ತ ಬೇರೆ ಉಂಟು. ಸಾಧಾರಣ ನಾರ್ಮಲ್ ಕಜೆ ಅಂತ ಬರ್ತದೆ, ಅದರದ್ದೇ ಭತ್ತ ಬೇರೆ ಉಂಟು. ನಾವು ಭತ್ತ ಬರುವಾಗ ಅದನ್ನೆಲ್ಲ ಸೆಲೆಕ್ಷನ್ ಮಾಡಿ ಬೇರೆ ಬೇರೆ ಇಟ್ಟು ಇಲ್ಲಿ ಪ್ರೊಸೆಸ್ ಮಾಡುವಾಗ ಸಹ ಹಾಗೇನೆ ಅದನ್ನು ಬೇರೆ ಬೇರೆಯನ್ನೇ ನಾವು ಪ್ರತ್ಯೇಕ ಅದು ಬೇಯಿಸಬೇಕು, ಅದು ಡ್ರೈ ಮಾಡಬೇಕು, ಅಕ್ಕಿ ಮಾಡಬೇಕು, ಒಂದಕ್ಕೊಂದು ಎಲ್ಲೂ ಸೇರ್ಪಡೆ ಆಗಬಾರ್ದು. ಆ ಥರ ಆದರೆ ಆ ಕ್ವಾಲಿಟಿ ಮೇಂಟೈನ್ ಆಗ್ತದೆ. ಆ ರೀತಿಯಲ್ಲಿ ನಾವು ಮಾಡ್ತಿದ್ದೇವೆ. ಈಗ ಸ್ಥಳೀಯವಾಗಿ ಯಾವ ಅಕ್ಕಿ ಲಭ್ಯ ಇದೆ ಅಂದ್ರೆ ಯಾವ ಭತ್ತದ ತಳಿ ಲಭ್ಯ ಇದೆ? ಇಲ್ಲಿ ನಮ್ಮ ಊರಿನಲ್ಲಿ ಒಂದು MO4 ಅಂತ ಹೇಳಿ ಒಂದು ಭತ್ತ ಬರ್ತದೆ, ಮತ್ತೆ ಕಜೆಜಯ ಬರ್ತದೆ. ಕಜೆಜಯ ತುಂಬಾ ಕಡಿಮೆ ಇದೆ, ಆದ್ರೆ ಈಗ ಅದು ಕಜೆಜಯ ಅಂತ ಹೇಳಿದ್ರೆ ಅದು ತುಂಬಾ ಒಳ್ಳೆ ಅಕ್ಕಿ. ಅದು ಅದು MO4ಗಿಂತ ಸಹ ಇಳುವರಿ ಕಡಿಮೆ ಬರ್ತದೆ, ಹಾಗಾಗಿ ಅದಕ್ಕೆ ಸ್ವಲ್ಪ ಬೆಳೆಯುವುದು ಕಡಿಮೆ ಮಾಡ್ತಿದ್ದಾರೆ. ಈಗ ನಮ್ಮ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಸುನೀಲ್ ಕುಮಾರ್ ಅವರು ಈಗ ಇಂಧನ ಸಚಿವರಾಗಿದ್ದಾರೆ, ಅವರ ಒಂದು ಕಾಳಜಿಯಿಂದ ಕಾರ್ಕಳ ಕಜೆ ಅಂತ ಹೇಳಿ ಒಂದು ಬ್ರ್ಯಾಂಡ್ ಅನ್ನು ಮಾಡಿದ್ದಾರೆ. ಅವರೀಗ ತುಂಬಾ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರು ಆ ಬ್ರ್ಯಾಂಡ್ ಮಾಡಿ ಉತ್ತೇಜನ ಕೊಟ್ಟ ನಂತರ MO4 ಮತ್ತೆ ಕಜೆ ಜಯಕ್ಕೆ ಸಾಧಾರಣ ಒಂದು 300 ರೂಪಾಯಿ ಭತ್ತದ ರೇಟಲ್ಲಿ ಡಿಫ್ರೆನ್ಸ್ ಉಂಟು. 300 ರೂಪಾಯಿ ಹೆಚ್ಚು ಭತ್ತಕ್ಕೆ ಆಗಿದೆ ಈಗ. ಯಾವುದಕ್ಕೆ? ಕಜೆ ಜಯಕ್ಕೆ. ರೈತರು ಅದನ್ನು ಕಜೆ ಜಯ ಬೆಳೆಯಲಿಕ್ಕೆ ಸ್ವಲ್ಪ ಗಮನ ಹರಿಸಿದ್ರೆ ಅದು ಉತ್ತಮ ಅಕ್ಕಿ ನಮ್ಮ ತಿನ್ನುವವರಿಗೆ ಕೊಡ್ಲಿಕ್ಕೆ ಆಗ್ತದೆ, ಬೆಳೆಯುವವರಿಗೆ ಸಹ ಉತ್ತಮ ರೇಟ್ ಸಿಗುವ ಚಾನ್ಸಸ್ ಉಂಟು. ಈಗ ಅಕ್ಕಿಯಲ್ಲಿರುವಂತಹ ವೈವಿಧ್ಯತೆ ಮತ್ತು ಅದರ ಒಂದು ವಿಶೇಷತೆಗಳು ಏನೇನು? ನಮ್ಮ ಅಕ್ಕಿ ಅಂತ ಹೇಳಿದ್ರೆ 4 ವೆರೈಟಿಯಲ್ಲಿ ಅಕ್ಕಿ ಸಿಗ್ತದೆ. 4 ವಿಧದ ಅಕ್ಕಿಗಳು ಉಂಟು ನಮ್ಮಲ್ಲಿ, 4 ಹೆಸರಿನಲ್ಲಿ. ಅದರಲ್ಲಿ ಒಂದು ಜನಪ್ರಿಯ ಅಂತ ಹೇಳಿ, ಮತ್ತೊಂದು ಆರೋಗ್ಯ ಅಂತ ಹೇಳಿ, ಮತ್ತೊಂದು ಕಿರಣ್ ಅಂತ ಹೇಳಿ, ಮತ್ತೊಂದು ಸೂರ್ಯೋದಯ ಅಂತ ಹೇಳಿ. ಅಂದ್ರೆ ಬೇರೆ ಬೇರೆ ಹೆಸರು ಕೊಟ್ಟು ಕೊಡಿದಿರಿ. ಹೌದು ಸರ್, ಹೌದೌದು. ಇದರ ವಿಶೇಷತೆಗಳು ಏನೇನು? ಅದರಲ್ಲಿ ಈಗ ಈ ಜನಪ್ರಿಯ ಅಂತ ಹೇಳಿದ್ರೆ ಅದು ಬಿಳಿ ಬರ್ತದೆ, ಮತ್ತೆ ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಅನ್ನದ ವಿಶೇಷತೆಯಲ್ಲಿ ಏನ ಹೇಳಿದ್ರೆ ಅದು ಅನ್ನ ಈಗ ಅಕ್ಕಿ ನಮ್ದು ಇವತ್ತೀಗ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೇವೆ, ಸಂಜೆಗೆ ಆದ್ರೆ ಸಹ ಅದು ಏನಾಗ್ತದೆ ಅದು ನೀರಾಗಿ ವಾಸನೆ ಬರುವಂತ ಆ ತರ ಸಿಸ್ಟಮ್ ಇರುವುದಿಲ್ಲ. ಅದು ಈಗ ಅನ್ನ ಇದ್ದದ್ದು ಸಂಜೆ ಆಗುವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ, ಮತ್ತೆ ಅದರಲ್ಲಿ ಅನ್ನ ಸಹ ಒದುಗು ಬರ್ತದೆ, ಸ್ವಲ್ಪ ಅನ್ನ ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ದು ಅನ್ನದ ತಿಳಿ ಬರ್ತದಲ್ಲ, ಅದು ನೀರಾಗಿ ಇರ್ತದೆ, ದಪ್ಪ ಇರುವುದಿಲ್ಲ, ಹಾಗಾಗಿ ಅದು ಅನ್ನ ಜಾಸ್ತಿ ಬರ್ತದೆ. ಮತ್ತೆ ಆರೋಗ್ಯ ಅಂತ ಹೇಳಿದ್ರೆ ಅದು ಪ್ಯೂರ್ ಕಜೆ. ಆ ಕಜೆ ಹೇಗೆ ಅಂತ ಹೇಳಿದ್ರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾವು ಆ ಉದ್ದೇಶದಲ್ಲಿ ಆರೋಗ್ಯ ಅಂತ ಹೆಸರಿದ್ದೇವೆ. ಅದನ್ನು ಹೆಚ್ಚಾಗಿ ನಮ್ಮ ಪುತ್ತೂರು, ವಿಟ್ಲ, ಸುಳ್ಯದಲ್ಲಿ, ಬಂಟ್ವಾಳದಲ್ಲಿ, ಮತ್ತೆ ಬೆಳ್ತಂಗಿ ಸೈಡ್ ಅಲ್ಲಿ ತುಂಬಾ ಜನ ಉಪಯೋಗ ಮಾಡ್ತಾರೆ, ಮತ್ತೆ ಹೆಚ್ಚಿನ ಡಾಕ್ಟರ್ಗಳು ಸಹ ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ರೇಟ್ ಸಹ ಒಂದು ನಮ್ಮ ಸಾಧಾರಣ ಅಕ್ಕಿಗಿಂತ ಒಂದು 2-3 ರೂಪಾಯಿ ರೇಟ್ ಜಾಸ್ತಿ ಇರ್ತದೆ ಮಾರ್ಕೆಟ್ ಅಲ್ಲಿ. ಹಾಗೆ ಮತ್ತೆ ಕಿರಣ್ ಮತ್ತೆ ಸೂರ್ಯೋದಯ ಹೇಳಿದಲ್ಲ, ಅದು ಸ್ವಲ್ಪ ರೇಟ್ ಕಡಿಮೆ, ಅದು ಕಜೆಯಲ್ಲೇ ಬರ್ತದೆ, ಸ್ವಲ್ಪ ರೇಟ್ ಕಡಿಮೆ. ಇದು ಈ ನಮ್ಮ ಅಕ್ಕಿಯ ಒಂದು ಹೆಸರುಗಳು, ಬ್ರ್ಯಾಂಡ್ಗಳು. ಮತ್ತೆ ಅದರ ಒಂದು ವಿಶೇಷ. ಆಮೇಲೆ ಈಗ ಬೇರೆ ಬೇರೆ ಅಕ್ಕಿಯ ತಳಿಯ ಆಧಾರದಲ್ಲಿ ಮಾಡಿರುವಂತಹದ್ದು ಅಥವಾ ಹೇಗೆ ಈ ವೈವಿಧ್ಯತೆಯನ್ನು ಹೇಗೆ ನೀವು ಕಾಪಾಡಿಕೊಳ್ಳುವಂತಹದ್ದು? ಬಿಳಿ ಅಂತ ಹೇಳಿದ್ರೆ ಅದು ಬೇರೆದೇ ಭತ್ತ, ಬಿಳಿಯದ್ದೇ ಬೇರೆ ಭತ್ತ ಇರ್ತದೆ, ಅದರಲ್ಲಿ ನಾವು ಬಿಳಿ ಮಾಡುವಂತದ್ದು. ಈ ಕಜೆ ಅಂತ ಹೇಳಿದ್ರೆ ನಮ್ಮ ಊರಿನ ಕಜೆ ಬರ್ತದಲ್ಲ, ಈ ಕಜೆ ಜಯ ಅಂತ ಹೇಳಿ ಬರ್ತದೆ, ಆತರದ್ದು ಭತ್ತ ನಮ್ಗೆ ಇಲ್ಲಿ ಕಜೆ ಜಯ ಸಿಗ್ತದೆ. ಮತ್ತೆ ಅದಲ್ಲದೆ ನಮ್ಗೆ ಮೂಡಿಗೆರೆಯಲ್ಲಿ ಅದು ಕಿರುವಾಣ ಅಂತ ಸಿಗ್ತದೆ, ಮತ್ತೆ ಚಿಕ್ಕಮಗಳೂರಲ್ಲಿ ಕಿರುವಾಣ ಅಂತ ಸಿಗ್ತದೆ, ಮತ್ತೆ ಮಡಿಕೇರಿಯಲ್ಲಿ ಸಿಗ್ತದೆ, ಇಲ್ಲಿ ತೀರ್ಥಹಳ್ಳಿಯಲ್ಲಿ ಸಿಗ್ತದೆ, ತಾಳಗುಪ್ಪದಲ್ಲಿ ಸಿಗ್ತದೆ. ಈ ಏರಿಯಾದ ಭತ್ತವನ್ನು ನಾವು ಒಟ್ಟು ಮಾಡಿ ಅದು ಕಜೆ ಭತ್ತವನ್ನು ಒಟ್ಟು ಮಾಡಿ ಅಕ್ಕಿ ಮಾಡುವಂತದ್ದು, ಅದು ಆರೋಗ್ಯ ಅಕ್ಕಿ. ಈಗ ನಿಮ್ಮ ರೈಸ್ ಮಿಲ್ ನ ಒಂದು ಬೇಡಿಕೆ ಎಷ್ಟು ಪ್ರಮಾಣದಲ್ಲಿ ಇದೆ, ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಟನ್ ಅಷ್ಟು ಬೇಕಾಗ್ತದೆ, ಮತ್ತು ಎಲ್ಲಿಂದೆಲ್ಲ ಪೂರೈಕೆ ಮಾಡ್ಕೊಳ್ತೀರಿ? ನಮ್ಗೆ ಅಂತ ಹೇಳಿದ್ರೆ ದಿವಸಕ್ಕೆ ನಮ್ ಸಾಧಾರಣ ಒಂದು 500 ಕ್ವಿಂಟಲ್ ಭತ್ತ ಬೇಕು. ಆ 500 ಕ್ವಿಂಟಲ್ ಭತ್ತ ಅಂತೇಳಿ ನಮ್ಮ ಇಲ್ಲಿ ಉಡುಪಿ ಮತ್ತು ಮಂಗಳೂರು ಡಿಸ್ಟಿಕ್ ಅಲ್ಲಿ ಅದು ಸಾಧ್ಯ ಇಲ್ಲ. ನಾವು ಹೊರ ಜಿಲ್ಲೆಗಳನ್ನೇ ಅವಲಂಬಿಸ್ಕೊಂಡಿದ್ದೇವೆ. ನಮ್ಗೆ ಶಿವಮೊಗ್ಗ ಜಿಲ್ಲೆಯದು ಬರ್ತದೆ, ಮತ್ತೆ ಬೆಳಗಾವಿ ಜಿಲ್ಲೆಯದು ಬರ್ತದೆ, ಉತ್ತರ ಕನ್ನಡ ಜಿಲ್ಲೆ ಬರ್ತದೆ, ಅದಲ್ಲದೆ ಹೊರಗಿನ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತಮಿಳುನಾಡಿನಿಂದ ಸಹ ಭತ್ತ ಬರ್ತದೆ. ಈಗ ಒಂದು ಲೋಡ್ ಭತ್ತ ಬಂದ ನಂತರದ ಒಂದು ವಿವಿಧ ಹಂತಗಳು ಇರೋ ಸಂಸ್ಕರಣೆ ಅಂದ್ರೆ ಏನೇನು ಮಾಡ್ತೀರಿ? ಫಸ್ಟಿಗೆ ನಾವು ಅದು ಕ್ವಾಲಿಟಿ ಚೆಕ್ ಮಾಡ್ತೇವೆ ಸರ್. ನಮಗೆ ಅದು ಅದಕ್ಕೆ ನಾವು ಈ ಸಕ್ಕರೆ ಗುತ್ತಿ ಅಂತ ಬರ್ತದಲ್ವ, ಅದನ್ನು ಪ್ರತಿ ಚೀಲಕ್ಕೆ ಹಾಕಿ ನೋಡ್ತೇವೆ. ಲಾರಿ ಬಂದ ತಕ್ಷಣ ಅವ್ರು ಹೇಳ್ತಾರೆ ಈ ಭತ್ತ ಇಷ್ಟುಂಟು ಅಂತ ಹೇಳಿ. ಒಂದೇ ಜಾತಿ ಭತ್ತ ಬರುದಿಲ್ಲ, ಒಂದು 5-6 ಕ್ವಾಲಿಟಿ ಇರ್ತದೆ ಅದರಲ್ಲಿ. ಅದು ನಾವು ಫಸ್ಟಿಗೆ ಅವ್ರು ಹೇಳಿದಾಗೆ ಉಂಟಾ ಅಂತ ಸೆಲೆಕ್ಷನ್ ಮಾಡ್ತೇವೆ, ಮತ್ತೆ ಭತ್ತ ನಮಗೆ ಓಕೆ ಆಗ್ತದ ಅಂತ ನೋಡ್ತೇವೆ. ಅದು ಪರಿಶೀಲನೆ ಮಾಡಿದ ನಂತರ ನಾವು ಆ ಭತ್ತವನ್ನು ಆಗ್ಬೋದು ನಮಗೆ ಅಂತ ಅವ್ರಿಗೆ ಹೇಳಿ, ಮತ್ತೆ ಆ ರೀತಿಯಲ್ಲಿ ಬೇರೆ ಬೇರೆ ವಿವಿಧ ಕ್ವಾಲಿಟಿಗಳನ್ನು ಬೇರೆ ಬೇರೆ ಅನ್ಲೋಡ್ ಮಾಡಿಟ್ಟು, ಮತ್ತೆ ಅದು ನಮಗೆ ಹೇಗೆ ಅಂತ ಹೇಳಿದ್ರೆ ನಮ್ದು ಒಂದು ಲೋಡ್ ಅಕ್ಕಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಸಲಕ್ಕೆ ನಮಗೆ 350 ಕ್ವಿಂಟಲ್ ಭತ್ತ ಬೇಕು. ಆ 350 ಕ್ವಿಂಟಲ್ ಭತ್ತವನ್ನು ಸೆಲೆಕ್ಷನ್ ಮಾಡಿ ನಾವು ಬೇಯಿಸಲಿಕ್ಕೆ ಹಾಕ್ತೇವೆ. ಅಂದ್ರೆ 350 ಕ್ವಿಂಟಲ್ ಕೂಡ ಒಂದೇ ತಳಿಯದ್ದು ಇರ್ತದ? ಹೌದೌದು, 350 ಕ್ವಿಂಟಲ್ ಸಹ ಒಂದೇ ತಳಿಯದಾಗಬೇಕು, ಬೇರೆ ಬೇರೆ ಆದರೆ ಆಗುದಿಲ್ಲ. ಅದು ಬೇರೆ ಬೇರೆ ಆದರೆ ಕ್ವಾಲಿಟಿ ಕಂಪ್ಲೇಂಟ್ ಬರ್ತದೆ, ಅನ್ನ ಪಿಚಿಕಾಗ್ತದೆ, ಇಲ್ಲ ಚಿಕ್ಕದು ದೊಡ್ಡದು ಆಗ್ತದೆ. ಮತ್ತೆ ಭತ್ತದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದೊಂದು ತಳಿಗೆ ಒಂದೊಂದು ತರದ ನಾವು ಬೇವು ಕೊಡಬೇಕು. ಆ ನೆನೆಸುವಾಗ ಸಹ ನೀರಿನ ಡಿಗ್ರಿಸಲ್ಲಿ ವ್ಯತ್ಯಾಸ ಮಾಡಬೇಕು. ಒಂದೇ ಡಿಗ್ರಿ ಮಾಡಿದ್ರೆ ಅದು ಕೆಲವು ನೆನೀತದೆ, ಕೆಲವು ಅನ್ನ ಆಗಿ ಕರಿಗಿ ಹೋಗ್ತದೆ, ಭತ್ತವೇ ಕರಿಗಿ ಹೋಗ್ತದೆ. ಹಾಗಿರೋದ್ರಿಂದ ನಾವು ಅದನ್ನು ಬೇರೆ ಬೇರೆ ಮಾಡಬೇಕಾಗ್ತದೆ. ಅಂದ್ರೆ ಈಗ ಭತ್ತದ ಪೂರೈಕೆ ವರ್ಷ ಪೂರ್ತಿ ಇರ್ತದೆ ಅಥವಾ ತಂದು ಸ್ಟಾಕ್ ಇಡಬೇಕಾಗ್ತದೆ? ಆ ಭತ್ತದ ಪೂರೈಕೆ ವರ್ಷ ಪೂರ್ತಿ ಅಂತ ಇಲ್ಲ ಸರ್, ಅದು 2 ಸೀಸನ್ ಅಲ್ಲಿ ಬರ್ತದೆ. ಒಂದು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹೆಚ್ಚು ಬರ್ತದೆ, ಮತ್ತೆ 2 ಬೇಸಿಗೆದಂತ ಹೇಳಿದ್ರೆ ಊರಿನ ಭತ್ತ ಮಾರ್ಚ್ ಅಲ್ಲಿ ಬರ್ತದೆ, ಘಟ್ಟದ ಮೇಲಿದ್ದು ಮೇ ಅಲ್ಲಿ ಬರ್ತದೆ ಸರ್. ಇದನ್ನ ಸ್ಟಾಕ್ ಇಡುವುದಿಲ್ಲ ಹೇಗೆ? ನಾವು ಅದನ್ನು ಕ್ವಾಲಿಟಿಯನ್ನು ನೋಡ್ತೇವೆ, ಮತ್ತೆ ಅದು ಫಸ್ಟ್ ಮೈನ್ ಅಂತ ಹೇಳಿದ್ರೆ ಅದರದ್ದು ಮಾಶ್ಚರ್ ಎಷ್ಟಿದೆ ಅಂತ ನೋಡ್ಬೇಕು. ನಮಗೊಂದು 15-16%, 17% ಇದ್ರೆ ಅದನ್ನು ಸ್ಟಾಕ್ ಇಡ್ಲಿಕ್ಕೆ ಆಗ್ತದೆ. ಅಂತ ಭತ್ತ ಸೆಲೆಕ್ಷನ್ ನೋಡಿ ನಾವು ತೆಗೆದು ಸ್ಟಾಕ್ ಇಡ್ತೇವೆ. ಒಂದ್ಸರಿ ಭತ್ತ ಬಂದ ನಂತರದ ವಿವಿಧ ಹಂತಗಳು ಹೇಳಿ, ಯಾವ ರೀತಿ ಅದನ್ನ ಬೇಯಿಸುವಂತಹದ್ದು, ಅದರ ಟೆಂಪರೇಚರ್ ಮೇಂಟೈನ್ ಮಾಡುವಂತಹದ್ದು, ಮತ್ತು ಅಕ್ಕಿಯ ಸಂಸ್ಕರಣೆ ಮಾಡುವಂತಹದ್ದು? ಅದು ಭತ್ತ ಬಂದಾಗ ನಾವೇನ್ ಮಾಡ್ತೇವೆ, ಫಸ್ಟಿಗೆ ಒಮ್ಮೆ ಕ್ಲೀನ್ ಮಾಡ್ತೇವೆ. ಫಸ್ಟಿಗೆ ಕ್ಲೀನ್ ಮಾಡಿದಾಗ ಹೇಗೆ ಉಂಟು, ಅದಕ್ಕೆಲ್ಲ ಈಗಿನ ಆಧುನಿಕ ಮಿಷನರಿಗಳ ಇದ್ದಾವೆ. ಅದರಲ್ಲಿ ಫಸ್ಟಿಗೆ ಭತ್ತವನ್ನು ಕ್ಲೀನ್ ಮಾಡ್ತೇವೆ. ಒಮ್ಮೆ ಏನ್ ಮಾಡ್ತೇವೆ, ಧೂಳು ಮತ್ತೆ ಅದರಲ್ಲಿರುವ ಉಮಿ ಮತ್ತೆ ಅದರಲ್ಲಿ ಭತ್ತದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಹುಲ್ಲು ಅದು ಇದೆಲ್ಲ ಮಿಕ್ಸ್ ಬರ್ತದೆ, ಅದನ್ನೆಲ್ಲ ತೆಗೆದು ಬೇರೆ ಮಾಡ್ತೇವೆ. ಅದಾದ ನಂತರ ಪುನಃ ಡಿ ಸ್ಟೋನ್ ಅಂತ ಇದೆ, ಆ ಡಿ ಸ್ಟೋನ್ ಅಲ್ಲಿ ಕಲ್ಲನ್ನು ಸಪರೇಟ್ ಮಾಡ್ತೇವೆ. ಆ ನಂತರ ಅದನ್ನು ಸ್ಟೋರ್ ಮಾಡಿ ಅದನ್ನು ನೆನೆಸಿ ಬೇಯಿಸಿ ಒಣಗಿಸಿ ಮತ್ತೆ ಅಕ್ಕಿಯನ್ನು ಮಾಡೋದು. ಈಗ ಒಂದು ಲಾಟ್ ಅನ್ನು ನಿಮಗೆ ಸಂಸ್ಕರಣೆ ಮಾಡೋದಕ್ಕೆ ಎಷ್ಟು ಅವಧಿ ತಗೊಳ್ತದೆ? ನಮಗೆ ಒಂದು ಸಲ ಅಕ್ಕಿಯಾಗಿ ಬರಲಿಕ್ಕೆ ಸಾಧಾರಣ 30 ಗಂಟೆ ಟೈಮ್ ಬೇಕು ಸರ್. ಹೌದು, ಅದು 24 ಗಂಟೆ ನಿರಂತರವಾಗಿ ನಡೆಯುವಂತಹದ್ದು ಅದು ಇಲ್ಲ ಸರ್. ಅದು ಏನಂತ ಹೇಳಿದ್ರೆ ನಾವು ಒಮ್ಮೆ ಭತ್ತ ಕ್ಲೀನ್ ಮಾಡಿ ನೀರಲ್ಲಿ ನೆನೆಸಿದ್ರೆ, ನೆನೆಸಿದ ನಂತರ 10-12 ಗಂಟೆ ಟೈಮ್ ನೀರಲ್ಲಿ ನೆನೆಸಿಡ್ಬೇಕಾಗ್ತದೆ. ಅದು ಭತ್ತ ನೆಂದಿದೆಯೋ ಇಲ್ಲ ನೋಡಿ ಅದನ್ನು ನೀರು ಖಾಲಿ ಮಾಡಿ ಪುನಃ ಅದನ್ನು ಬೇಯಿಸಿ ಪುನಃ ಅದನ್ನು ಡ್ರೈ ಮಾಡಿ ಮತ್ತೆ ಅಕ್ಕಿ ಮಾಡುವಂಥದ್ದು. ಅಲ್ಲಿ ಬೇಯಿಸಿ ಮತ್ತೆ ಡ್ರೈ ಮಾಡುವಾಗ ನಾವು ಎಲ್ಲೂ ನಾನ್ ಸ್ಟಾಪ್ ಅದು ನೆನೆಸ್ಲಿಕ್ಕೆ ಆಗುದಿಲ್ಲ. ನೆನೆಸಿದಾಗ ಮಾತ್ರ 12 ಗಂಟೆ ಟೈಮ್ ಗ್ಯಾಪ್ ಸಿಗ್ತದೆ ಸರ್. ಈಗ ಈ ಬಾಯ್ಲರ್ಗಳಿಗೆಲ್ಲ ಇಂಧನದ ಪೂರೈಕೆ ಹೇಗೆ? ಆ ಬಾಯ್ಲರಿಗೆ ನಮ್ಮಲ್ಲಿಯೇ ಬರುವಂತಹ ಹಸ್ಕ್ ಉಮಿ ಏನು ಬರ್ತದೆ ಅದನ್ನೇ ನಾವು ಉಪಯೋಗ ಮಾಡ್ತೇವೆ. ಆಮೇಲೆ ಈ ರೈಸ್ ಮಿಲ್ ನಲ್ಲಿ ಸಿಗುವಂತಹ ತ್ಯಾಜ್ಯ ವಸ್ತುಗಳು ಮತ್ತು ಅದರ ಒಂದು ಮರುಬಳಕೆ ಆಗ್ಬೋದು ಅಥವಾ ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ಬೋದು, ಇದರ ಬಗ್ಗೆ ಹೇಳಿ. ಅದರಲ್ಲಿ ಏನಂತ ಹೇಳಿದ್ರೆ, ಫಸ್ಟ್ ಗೆ ನಾನು ಏನ್ ಹೇಳಿದೆ, ಭತ್ತ ಕ್ಲೀನ್ ಮಾಡುವಾಗ ಧೂಳು ಬರ್ತದೆ ಅಂತ ಹೇಳಿದೆ. ಧೂಳು ಅಂತ ಹೇಳಿದ್ರೆ ಅದು ಭತ್ತವನ್ನು ಕಟಾವು ಮಾಡುವಾಗ ಭತ್ತದ ಕಾಂಡದಲ್ಲಿ ಇರುವಂತ ಮಣ್ಣು, ಅದು ನಿಜವಾಗಿ ಹೇಳ್ಬೇಕಂದ್ರೆ ಅದು ಎರೆಹುಳದ್ದೇ ಮಣ್ಣು. ಅದನ್ನು ನಾವು ಬೇರೆ ಮಾಡಿ ಅದನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಮಳೆಗಾಲ ನಾವು ಅದನ್ನು ಬಿಡಬೇಕಾಗ್ತದೆ ಮಳೆಯಲ್ಲಿ, ಇಲ್ಲ ಒಂದು 6 ತಿಂಗಳಾದ್ರೂ ಅದಕ್ಕೆ ನೀರು ಕೊಟ್ಟು ಅದನ್ನು ಗೊಬ್ಬರ ಟೈಪ್ ಮಾಡಬೇಕು. ಗೊಬ್ಬರ ಮಾಡಿದರೆ ನಮ್ಮ ಯಾವುದೇ ಬೆಳೆಗಳಿಗೆ ಉಪಯೋಗ ಮಾಡಬಹುದು. ಈಗ ಉಮಿ ಕರಿ ಮತ್ತೆ ಇದರ ಸಿಪ್ಪೆ ಎಲ್ಲ, ಆ ಉಮಿ ಕರಿ ಬರ್ತದಲ್ವ, ಅದನ್ನು ಸಹ ನಾವು ತೋಟಕ್ಕೆ ಉಪಯೋಗ ಮಾಡ್ತೇವೆ. ಅದರಲ್ಲಿ ಸಿಲಿಕಾನ್ ಅಂತ ಇರ್ತದೆ, ಅದು ಮತ್ತೆ ಮಣ್ಣು ಮೆದು ಆಗ್ತದೆ, ಅದರಿಂದ ತುಂಬಾ ಉಪಯುಕ್ತ ಆಗ್ತದೆ ಭೂಮಿಗೆ. ಆಮೇಲೆ ರೈಸ್ ಬ್ರಾನ್ ಅಂತ ಹೇಳ್ತೀವಲ್ಲ, ಅದರ ಉಪಯೋಗ? ಹಾ, ರೈಸ್ ಬ್ರಾನ್ ಅಂತ ಹೇಳಿದ್ರೆ ನಾವು ಬ್ರಾನ್ ಅನ್ನು ತೆಗೆದುಕೊಡ್ತೇವೆ ಸರ್. ರೈಸ್ ಬ್ರಾನ್ ಅಂತ ಹೇಳಿದ್ರೆ ನಮಗೆ 1 ಕ್ವಿಂಟಲ್ ಅಕ್ಕಿ ಮಾಡುವಾಗ 10-12 kg ಅದು ತೌಡು ಬರ್ತದೆ. ಆ ತೌಡಲ್ಲಿ 1 ಕ್ವಿಂಟಲ್ ತೌಡಿಗೆ 26-27 liter ಆಯಿಲ್ ಸಿಗ್ತದೆ. ಅದು ಸಂಸ್ಕರಣೆ ಮಾಡುವಂಥದ್ದು ನಮ್ಮಲ್ಲಿ ಇಲ್ಲ, ಅದು ತುಮಕೂರಲ್ಲಿ ಇದೆ, ಮತ್ತೆ ಹರಿಹರದಲ್ಲಿದೆ, ಕೊಪ್ಪಳದಲ್ಲಿದೆ, ಅಲ್ಲಿಗೆಲ್ಲ ಕೊಂಡೋಗ್ತಾರೆ ಸರ್. ಆಮೇಲೆ ಈಗ 1 ಟನ್ ಅಥವಾ 1 ಕ್ವಿಂಟಲ್ನಷ್ಟು ಭತ್ತವನ್ನು ಬಳಕೆ ಮಾಡಿದರೆ ಎಷ್ಟು ಅಕ್ಕಿ ಸಿಗ್ತದೆ ನಿಮಗೆ? ಹಾ, ಒಳ್ಳೆ ಪ್ರಶ್ನೆ ಸರ್. ಮೊದಲೆಲ್ಲ ಹೇಳಿದ್ರೆ ನಮ್ಮಲ್ಲಿ ಮಿಷನರಿಗಳು ತುಂಬಾ ಕಡಿಮೆ ಇತ್ತು. 5 HP ಒಂದು ಹಲ್ಲಾರಿದ್ರೆ ಅಕ್ಕಿ ಮಾಡ್ತಿದ್ರು, ಅವರಿಗೆಲ್ಲ 70-72 kg ಅಕ್ಕಿ ಸಿಗ್ತಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ತರದ ಪರಿಸ್ಥಿತಿ ಇಲ್ಲ. ಒಂದೊಂದು ಮಿಷನ್ 100-100 HP ಬಂದಿದೆ. ಮೊದಲು 5 HP ಅಲ್ಲಿ ನಡೆಯುವಂತ ಮಿಲ್ ಇವತ್ತು 500 HP, 400 HP, 500 HP ಮೇಲೆ ಬಂದಿದೆ ಸರ್. ಹಾಗೆ ಇರುವಾಗ ನಮ್ಮಲ್ಲಿ ಏನ್ ಮಾಡ್ತೇವೆ ನಾವು, ಅಕ್ಕಿಯ ಸೈಜ್ ಅಲ್ಲಿ ಒಂದೇ ಲೆವೆಲ್ ಸೈಜ್ ಅನ್ನು ಮೇಂಟೈನ್ ಮಾಡ್ತೇವೆ. ಸಣ್ಣ ಅಕ್ಕಿಗಳನ್ನು ಬೇರೆ ಮಾಡ್ತೇವೆ, ಕಡಿಯನ್ನು ಬೇರೆ ಮಾಡ್ತೇವೆ, ಕಪ್ಪನ್ನು ಬೇರೆ ಮಾಡ್ತೇವೆ. ಇದೆಲ್ಲ ಹೋಗಿ ನಮಗೆ ಉತ್ತಮ ಅಕ್ಕಿ, ಬಿಳಿ ಅಕ್ಕಿ ಅಂತ ಹೇಳಿದರೆ ಸಾಧಾರಣ 56-57 kg ಅಕ್ಕಿ ಬರ್ತದೆ. ಕಜೆ ಅಕ್ಕಿ ಆದರೆ 1-2-3 kg ಜಾಸ್ತಿ ಸಿಗ್ತದೆ ಸರ್. ಆಮೇಲೆ ಈಗ ಈ ಅಕ್ಕಿಯ ಒಂದು ಗುಣಮಟ್ಟ ಅಂದರೆ ಏನೇನು ಅಂಶವನ್ನು ಗಮನಿಸಬೇಕಾಗ್ತದೆ? ಅಕ್ಕಿ ಗುಣಮಟ್ಟ ಅಂತ ಹೇಳಿದರೆ ನಾವು ಭತ್ತ ನೋಡಬೇಕು, ಮೇಯ್ನು ಭತ್ತ ಅದು ಯಾವ ಏರಿಯಾದ ಭತ್ತ ಅಂತ ಹೇಳಿ. ಎಲ್ಲ ಏರಿಯಾದ ಭತ್ತದಲ್ಲಿ ಒಂದೇ ಗುಣ ಇರುವುದಿಲ್ಲ, ಅದು ಗುಣ ಬೇರೆ ಬೇರೆ ಇರ್ತದೆ. ನಾವು ನಮಗೆ ಯಾವುದು ಒಳ್ಳೇದ ಬರ್ತದೆ, ಯಾವ ಏರಿಯದ ಬರ್ತದೆ ಅಂತ ಹೇಳಿ ನೋಡಿ ಆ ಏರಿಯದ ಭತ್ತ ತಗೊಂಡು ಅಕ್ಕಿ ಮಾಡಬೇಕಾಗ್ತದೆ ಸರ್. ಅದು ಡಬಲ್ ಕ್ರಾಪಿನ ಏರಿಯಾದಲ್ಲಿ ಸ್ವಲ್ಪ ಅದು ಗುಣಮಟ್ಟ ಕಡಿಮೆ ಇರ್ತದೆ, ಸಿಂಗಲ್ ಕ್ರಾಪಿನಲ್ಲಿ ಭತ್ತ ಬೆಳೆಯುವಂಥ ಏರಿಯಾದಲ್ಲಿ ಗುಣಮಟ್ಟ ಒಳ್ಳೆದಿರ್ತದೆ. ಮತ್ತೆ ನಮ್ಮದು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಏನು ಕಾರವಾರ ಡಿಸ್ಟಿಕ್ಸ್ ಇರ್ಬೋದು, ಕರಾವಳಿ ಭಾಗದಲ್ಲಿ ಬೆಳೆಯುವಂಥದ್ದು ಎಲ್ಲ ಟೈಮಿಗೂ ಒಳ್ಳೆಯದೇ ಭತ್ತ, ಅದರಲ್ಲಿ ಏನೂ ಕಂಪ್ಲೇಂಟ್ ಬರುವುದಿಲ್ಲ. ಅಕ್ಕಿ ಮಾಡಿದ ನಂತರ ಅದನ್ನು ಸಂಗ್ರಹಿಸಿ ಇಡುವಂತಹದ್ದು, ದೀರ್ಘಕಾಲ ಬಳಕೆ ಮಾಡುವುದಕ್ಕೆ ಸಂಗ್ರಹಿಸುವಂತಹ ವಿಧಾನ ಹೇಗೆ? ಅದಕ್ಕೆ ಅಂತ ಹೇಳಿದ್ರೆ ನಾವು ಅಕ್ಕಿ ಭತ್ತವನ್ನು ಒಣಗಿಸ್ತೇವಲ್ಲ, ಅದನ್ನು ನಾವು ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು. ನಾವು ಭತ್ತ ಒಣಗಿಸಿದ್ದು ಒಂದು 14% ಮಾಯಿಶ್ಚರ್ ಮೇಂಟೈನ್ ಮಾಡಿದರೆ ನಮಗೆ ಅಕ್ಕಿಯನ್ನು 1-6 ತಿಂಗಳ ತನಕ ಇಡಲಿಕ್ಕೆ ಆಗ್ತದೆ, ಅದು ಏನು ಸಮಸ್ಯೆ ಬರುವುದಿಲ್ಲ. ಮೊದಲಂತ ಹೇಳಿದರೆ ಪಾಲಿಶ್ ಕಡಿಮೆ ಇತ್ತು, ಈಗ ಪಾಲಿಶ್ ಮಾಡುವಾಗ ಸಹ ಸ್ವಲ್ಪ ನೀರು ಕೊಡುವಂಥ ಸಿಸ್ಟಮ್ ಮಿಷನ್ಗಳು ಬಂದಿದ್ದಾವೆ, ಅದರಿಂದ ಸ್ವಲ್ಪ ಅಕ್ಕಿ ಪುನಃ ಮಾಯಿಶ್ಚರ್ ಆಗ್ತದೆ. ಪುನಃ ನಾವು ಅದನ್ನು ಆರಿಸಬೇಕು, ಸ್ವಲ್ಪ ಇಲ್ಲಿ ಗಾಳಿಯೆಲ್ಲ ಕೊಟ್ಟು ಒಣಗಿಸ್ಬೇಕಾಗ್ತದೆ, ಒಣಗಿಸಿದರೆ ಅದು ಹಾಳಾಗೋದಿಲ್ಲ. ಅದಲ್ಲದೆ ಮೊದಲು ಹೇಗೆ ಅಂತ ಹೇಳಿದರೆ ಗೋಣಿ, ನಮ್ಮದು ಗೋಣಿ ಚೀಲ ಬರ್ತಿತ್ತು, ಇವಾಗೆಲ್ಲ ಪಾಲಿಥಿನ್ ಬ್ಯಾಗ್ ಬರ್ತದೆ, ಅದರಲ್ಲಿ ಯಾವುದೇ ಹೊರಗಿನ ಗಾಳಿ ಅದಕ್ಕೆ ಸೇರುವುದಿಲ್ಲ, ಅದು ಒಳಗೆ ಬಿಸಿ ಇದ್ದದ್ದು ಒಳಗೆ ಬಿಸಿ ಆಗ್ತದೆ, ಆದ್ದರಿಂದ ಸ್ವಲ್ಪ ಅಕ್ಕಿ ಹಾಳಾಗುವಂಥ ಪರ್ಸೆಂಟೇಜ್ ಜಾಸ್ತಿ ಬರ್ತದೆ. ಬಿಳಿ ಆಗ್ತದೆ, ಹಾಳಂತ ಹೇಳಿದರೆ ಏನಾದ್ರು ತಿನ್ನಲಿಕ್ಕೆ ಬಾರದೆ ಇರೋದಲ್ಲ, ಅಕ್ಕಿ ಕಲರ್ ಮೊದಲಿನ ಕಲರ್ ಇರುವುದಿಲ್ಲ, ಸ್ವಲ್ಪ ಚೇಂಜಸ್ ಬರ್ತದೆ. ಈಗ ಅಕ್ಕಿ ಮುಗ್ಗು ಬರುವಂತಹದ್ದಾಗ್ಬೋದು ಅಥವಾ ಇದರಲ್ಲಿ ಹುಳ ಹುಪ್ಪಟೆಗಳು ಬರುವಂತಹದ್ದಾಗ್ಬೋದು, ಇದರ ನಿಯಂತ್ರಣ ಎಲ್ಲ ಹೇಗೆ? ಅದು ಸ್ವಲ್ಪ ಮಾಯಿಶ್ಚರ್ ಕಡಿಮೆ ಇದ್ರೆ, ಹೌದು ಮಾಯಿಶ್ಚರ್ ಜಾಸ್ತಿ ಇದ್ರೆ, ಹಸಿ ಜಾಸ್ತಿ ಬಂದ್ರೆ ಆ ತರದ್ದು ಪ್ರಾಬ್ಲಮ್ಗಳು ಜಾಸ್ತಿ ಬರ್ತದೆ. ಅಕ್ಕಿ ಒಳಗಡೆ ಗುಗ್ಗುರು ಅಂತ ಹೇಳಿದ್ರೆ ಅದು ಮಾಯಿಶ್ಚರ್ ಇರುವಾಗ ಅಕ್ಕಿ ಒಳಗೆ ಗುಗ್ಗುರು ಉತ್ಪತ್ತಿಯಾಗಿ ಹೊರಗೆ ಬರುವಂತದ್ದು, ಅದು ಹೊರಗಿನಿಂದ ಹೋಗಿ ಸೇರುವಂತದ್ದಲ್ಲ, ಅದು ಮಾಯಿಶ್ಚರ್ ಇರುವಾಗ ಹಾಗೆ, ಜಾಸ್ತಿ ಹಸಿ ಇರುವಾಗ ಹಾಗೆ ಆಗ್ತದೆ ಸರ್. ಅದಲ್ಲದೇನೆ ಈಗ ಲಾಸ್ಟ್ ಟೈಮ್ ನಮಗೆ ಎಲ್ಲ ಮಿಲ್ಲಿನವರಿಗೊಂದು ಸಮಸ್ಯೆ ಬಂತು, ನಿಮ್ದು ಅಕ್ಕಿ ಗುಗ್ಗುರಾಗಿದೆ, ಸ್ವಲ್ಪ ಕಹಿ ಬರ್ತದೆ, ಇಲ್ಲ ಕಲರ್ ಪೇಡ್ ಆಗಿದೆ ಅಂತ ಬಂತು. ಅದಕ್ಕೊಂದು ಕಾರಣ ಅಂತ ಹೇಳಿದ್ರೆ ಈ ವರ್ಷ ಇಡೀ ಮಳೆ ಉಂಟು, ಆ ಮಳೆಯದು ಸಹ ಒಂದು ಕಾರಣ ಇದೆ. ಅಂದರೆ ನಮಗೆ ಈಗ ಮಳೆ ಇಲ್ಲ, ಈಗ ಹೊರಗಡೆ ಮಾಯಿಶ್ಚರ್ 35-36 degree ಇರ್ತದೆ, ಆ ಮಳೆ ಇರುವಾಗ 24-25 degree ಇರ್ತದೆ, ಅಲ್ಲಿ ಒಂದು 10-12 degree ಕಡಿಮೆ ಆಗುವಾಗ ಗಾಳಿ ಸಹ ತಂಪಿರೋದ್ರಿಂದ ಅಕ್ಕಿ ಸ್ವಲ್ಪ ಬೇಗ ಹಾಳಾಗ್ತದೆ, ಕುಚ್ಚಿಗೆಯಲ್ಲಿ ಆ ಥರ ಪ್ರಾಬ್ಲಮ್ ಉಂಟು. ಈಗ ಸ್ಥಳೀಯವಾಗಿ ಬೆಳೆದಿರುವಂತಹ ಭತ್ತವನ್ನು ನಿಮ್ಮ ಮಿಲ್ನಲ್ಲಿ ಹೋಗಿ ನೇರವಾಗಿ ಅದೇ ಅಕ್ಕಿಯನ್ನು ಪಡೆಯೋದಕ್ಕೆ ಸಾಧ್ಯ ಉಂಟಾ? ಈಗ ನಮ್ಮ ಮಿಲ್ಲಲ್ಲಿ ಅಂತ ಹೇಳಿದರೆ ಅದು ಕಷ್ಟ ಆಗ್ತದೆ ಸರ್. ಯಾಕೆ ಭತ್ತ ಬರುವಂಥದ್ದು ಕಡಿಮೆ ಪ್ರಮಾಣ ಆಗ್ತದೆ ನಮಗೆ. ಒಮ್ಮೆ ಅಕ್ಕಿ ಮಾಡಲಿಕ್ಕೆ 350 ಕ್ವಿಂಟಲ್ ಭತ್ತ ಬೇಕಾಗಿರೋದ್ರಿಂದ ಅಷ್ಟು ಭತ್ತ ಕಲೆಕ್ಟ್ ಆಗೋದಿಲ್ಲ. ಆದರೆ ನಾವು ಅದೆಲ್ಲ ಒಟ್ಟು ಮಾಡಿಟ್ಟು ಅದರದ್ದು ಅಕ್ಕಿ ಮಾಡಿ ಒಬ್ಬರದ್ದೇ ಅಂತ ಹೇಳಿಲ್ಲ, ಒಂದು 10-50 ಜನದ್ದು ಸೇರಿ ಆಗ್ತದೆ. ಅದರದ್ದು ಅಕ್ಕಿಯನ್ನು ಅವರಿಗೆ ಬೇಕಾದರೆ ಕೊಡ್ತೇವೆ. ನಮ್ಮಲ್ಲಿ ಹೇಗೆ ಸಿಸ್ಟಮ್ ಅಂದರೆ ಭತ್ತಕ್ಕೆ ಭತ್ತದ ರೇಟು, ಅಕ್ಕಿಗೆ ಅಕ್ಕಿಯ ಧಾರಣೆ ಕೊಟ್ಟು ಅವರು ತಗೊಳ್ಬೇಕು. ಆ ಪೂರ್ತಿ ಅಕ್ಕಿಯ ಬದಲು ಈ ಕಡಿ ಅಕ್ಕಿ ಅಂತ ಹೇಳ್ತೀವಲ್ಲ, ಸಣ್ಣ ಸಣ್ಣ ಪೀಸ್ ಆಗಿರುವಂತಹದ್ದು, ಅದನ್ನು ಕೂಡ ಮಾರಾಟ ಮಾಡ್ತೀವಿ? ಹೌದು ಸರ್. ಅಕ್ಕಿ ಮಿಲ್ಲಿನಲ್ಲಿ ಅಂತ ಹೇಳಿದರೆ ಯಾವುದೇ ಒಂದು ಅಲ್ಲಿ ಬಂದಂಥ ಬೈ ಪ್ರಾಡಕ್ಟ್ಗಳು ವೇಸ್ಟ್ ಆಗುವಂಥ ಪ್ರಶ್ನೆ ಇಲ್ಲ. ಅದರಲ್ಲಿ ನಾವು ಉಮಿಕರಿ ಧೂಳಿಂದ ಎಲ್ಲ ಹಿಡಿದು ನಮ್ಮಲ್ಲಿ ನಮ್ಮ ಸೌತ್ ಕೆನರಾ ಉಡುಪಿ ಮಂಗಳೂರು ಡಿಸ್ಟಿಕಲ್ಲಿ ಏನಾಗ್ತದೆ ಅಂತಂದರೆ ಉಮಿಕರಿ ಇಲ್ಲ ಇರ್ಬೋದು, ಧೂಳು ಇರ್ಬೋದು, ಅದು ನಾವು ಹಾಗೆ ಫ್ರೀ ಕೊಡುವಂಥದ್ದು. ಅದೇ ನೀವು ಘಟ್ಟದ ಮೇಲೆ ಹೋದರೆ ಅದಕ್ಕೆಲ್ಲ ಒಂದು ವ್ಯಾಲ್ಯೂ ಉಂಟು, ಸ್ವಲ್ಪ ಏನೋ ಉಂಟು. ಈಗ ಭೂಮಿಕಾರಿ ನಮ್ಮ ಹಾಸನ ಡಿಸ್ಟಿಕ್ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆ ಕಡೆ ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಬೆಳೀಲಿಕ್ಕೆ, ಬಟಾಟೆ ಬೆಳೀಲಿಕ್ಕೆಲ್ಲ ಉಪಯೋಗ ಮಾಡಿ ಹಣ ಕೊಟ್ಟು ಕೊಂಡೋಗ್ತಾರೆ. ಅಲ್ಲಿ ರೈತರ ಸಂಖ್ಯೆ ಜಾಸ್ತಿ ಉಂಟು, ಅವ್ರು ಉಪಯೋಗ ಮಾಡ್ತಾರೆ, ಧೂಳನ್ ಸಹ ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ ಆ ಥರ ಪದ್ಧತಿ ಇಲ್ಲ. ಕೋಳಿ ಹಾಗೆ ಕೋಳಿ ಸಾಕಣೆಗೆ ಅಲ್ಲಿ ಇಲ್ಲಿ ನಮ್ಮಲ್ಲಿ ಕಡಿ ಒಂದು ಕಡಿಗೆ ಏನಾಗ್ತದೆ ಅಂತ ಹೇಳಿದರೆ ಕಡಿಯನ್ನು ಈ ಹಂದಿ ಸಾಕಣೆ ಮಾಡೋರು ಕೊಂಡು ಹೋಗ್ತಾರೆ, ಅದಲ್ಲದೆ ಕೋಳಿ ಸಾಕಣೆ ಮಾಡೋರು ಕೊಂಡು ಹೋಗ್ತಾರೆ, ಮತ್ತು ಈ ಕ್ಯಾಟಲ್ ಫೀಲ್ಡಿನವರು ಅವರಿಗೆ ಸಹ ಅದು ಹೋಗ್ತದೆ. ಅದು ಸ್ವಲ್ಪ ಸ್ವಲ್ಪ ಪ್ರಮಾಣ ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಆಚೆ ಹುಬ್ಳಿ ಸೈಡಿಗೆಲ್ಲ ಹೋಗ್ತದೆ ಸರ್, ಅದು ವೇಸ್ಟ್ ಅಂತ ಯಾವುದಿಲ್ಲ ಸರ್. ಈ ತ್ಯಾಜ್ಯ ನೀರಾಗ್ಬೋದು ಅಥವಾ ಬೇರೆ ಉತ್ಪನ್ನಗಳಾಗ್ಬೋದು, ಇದರ ಒಂದು ಮರುಬಳಕೆ ಹೇಗೆ? ನಾವು ಅದನ್ನು ಏನು ಮಾಡಿದ್ದೇವೆ ಅಂದರೆ ETP ಅಂತೇಳಿ ಹಾಕಿದ್ದೇವೆ. ನೀರನ್ನು ನಾವು ಅದನ್ನು ಕ್ಲೀನ್ ಮಾಡಿ ಪುನಃ ನಮ್ಮ ತೋಟಕ್ಕೆ ನಾವು ಉಪಯೋಗ ಮಾಡ್ಕೊಳ್ತೀವಿ. ಕ್ಲೀನ್ ಮಾಡೋದಕ್ಕೆ ಏನು ವಿಧಾನ ಇದೆ? ಕ್ಲೀನ್ ಮಾಡಲಿಕ್ಕೆ ಅವರದ್ದು